ಈ ಕುರಿತು ದೂರುಗಳಿದ್ದಲ್ಲಿ ಕಡಿಮೆ ಖರ್ಚಿನಲ್ಲಿ ಶೀಘ್ರ ನ್ಯಾಯದಾನ ನೀಡಲು ಗ್ರಾಹಕ ರಕ್ಷಣಾ ಕಾಯ್ದೆ ಇದೆ. ಗ್ರಾಹಕರು ಜಾಗೃತರಿರಬೇಕು. ಗ್ರಾಹಕ ಶಿಕ್ಷಣ ಮತ್ತು ಗ್ರಾಹಕ ರಕ್ಷಣೆ ಪ್ರತಿಯೊಬ್ಬನ ಹಕ್ಕು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ 6:51:14. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನವಾಣಿ ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ತಾವುಗಳು ಆಲಿಸಬಹುದು ಮಾನವಿ ತಾಲೂಕಿನ ಕವಿತಾಳ ಗ್ರಾಮದ ನಾಗರಾಜ್ ಮತ್ತು ಖುದಾನ್ ಸಾಬ್ ಅವರ ಕೃಷಿ ಅನುಭವಗಳನ್ನು, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ತದನಂತರ ಪೇಟೆ ಧಾರಣೆ, ಅದಾದ ಬಳಿಕ ಪ್ರಾಯೋಜಿತ ಕಾರ್ಯಕ್ರಮ ಮತದಾನ ಜಾಗೃತಿ ಕುರಿತು ಸರಣಿ ಕಾರ್ಯಕ್ರಮ ಮತದಾತ ಜಂಕ್ಷನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಬನ್ನಿ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ ಕೇಳೋಣ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆರಂಭದಲ್ಲಿ ಕೇಳೋಣ ಮಾನ್ವಿ ತಾಲೂಕಿನ ಕವಿತಾಳ ಗ್ರಾಮದ ನಾಗರಾಜ್ ಮತ್ತು ಖುದಾನ್ ಸಾಬ್ ಅವರ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಕವಿತಾಳದ ನಾಗರಾಜ್ ಮತ್ತು ಖುದಾನ್ ಸಾಬ್ ಅವರು. ಇವರು ಗ್ರಾಮೀಣ ಭಾಗದ ರೈತರು, ಸಣ್ಣ ರೈತರು. ಇವರ ಒಂದು ಕೃಷಿ ಅನುಭವಗಳನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರೈತ ಬಾಂಧವರ ಜೊತೆ ಹಂಚಿಕೊಳ್ಳುತ್ತಿದ್ದಾರೆ. ನಾಗರಾಜ್ ಅವರು APMCಯಲ್ಲಿ ಈಗಾಗಲೇ ಹಲವು ಪರಿಕರಗಳನ್ನು ಮಾರಾಟ ಮಾಡಿದ್ದಾರೆ. ಏನೇನು ಉತ್ಪನ್ನಗಳನ್ನು ಈ ವರ್ಷ ಬೆಳೆದರು, ಈ ವರ್ಷ ಅವರಿಗೆ ಹೇಗೆ ಕೃಷಿ ಅನ್ನಿಸ್ತು, ಮುಖ್ಯವಾಗಿ ರೇಟು ಹೇಗೆ ಆಗ್ತಾ ಇದೆ, ಖರ್ಚು ಹೇಗಾಗ್ತಾ ಇದೆ, ಕೃಷಿ ಲಾಭವಾಗಿ ಉಳಿಬೇಕಪ್ಪ ಅಂತಂದರೆ ರೈತ ಬಾಂಧವರು ಏನೆಲ್ಲ ಮಾಡಬೇಕು, ಸರ್ಕಾರ ಯಾವ ರೀತಿಯಾಗಿ ಅವರಿಗೆ ಅನುಕೂಲ ಮಾಡಬೇಕು ಅಂತ ಒಂದು ಮಾಹಿತಿಯನ್ನು ಅವರಿಂದ ತಿಳ್ಕೊಳ್ಳೋಣ. ನಾಗರಾಜ್ ಅವರೇ, ನೀವು ಎಷ್ಟು ವರ್ಷದಿಂದ ಒಕ್ಕಲ್ತನ ಮಾಡ್ಕೊಂಡು ಬಂದಿರಿ? ನಾವು ಹುಟ್ಟಿದಳಿಂದ ಅದೇ ಮಾಡ್ಕೊಂತ ಬಂದಿವಿ ಸರ್. ಏನು ಸಾಲಿಗೆ ಇಲ್ಲಿ ಓದಲಿಲ್ಲ? ಏನಿಲ್ಲ ಸರ್, ನಮ್ಮ ತಂದಿಗೆ ಒಕ್ಕಲ್ತನ, ನಾವು ಒಕ್ಕಲ್ತನ. ಎಷ್ಟು ಎಕರೆ ರೀ ಭೂಮಿ ನಿಮ್ಗೆ? ನಮ್ಮನ್ನು ನೋಡ್ರಿ ಸರ್, ನಮ್ಮದೊಂದು 14 ಎಕರೆ ಭೂಮಿ ಐತ್ರಿ, ಮನೆ ಭೂಮಿ. ಉಳಿಕೆದೆಲ್ಲ ರಕಿಮಿಗೆ ಮಾಡ್ಕೊಂತ ಬಂದೀನಿ ರೀ, 160 ಎಕರೆ ತನಕ ಮಾಡ್ಕೊಂತ ಬಂದೀನಿ ಸರ್. ಅಂದ್ರೆ 16 ಎಕರೆ ಸ್ವಂತದ್ದು, ಮಿಕ್ಕಿದ್ದೆಲ್ಲ ಲೀಸು? ಲೂಸಿಗೆ ಸರ್. ಹೇಗ್ರಿ ನಿಮ್ಮಪ್ಪರ ಕಾಲಕ್ಕೆ ಒಕ್ಕಲ್ತನಕ್ಕೂ ಮತ್ತೆ ಈಗ ನಿಮ್ ಕೈ ಮೇಲೆ ಬಂದದ ಒಕ್ಕಲ್ತನಕ್ಕೂ ಏನು ವ್ಯತ್ಯಾಸ? ಇಳುವರಿ, ಆದಾಯ, ಖರ್ಚು, ವೆಚ್ಚ ಹೆಂಗೆ? ಅವಾಗ ಸರ್ ಮತ್ತೆ ಅದು ಮೋಟರ್ ಲೆಕ್ಕಕ್ಕೆ ಅವರು ಇದ್ದಾಗ ಮಾಡ್ಕೊಂಡು ಸರ್. ಈ ಡೆವಲಪ್ಮೆಂಟ್ಗೆ ಮತ್ತೀಗ 1 ಚೀಲ ಕಲಿ, 4 ಚೀಲ ಗೊಬ್ಬರ ಕಿಸಿ ಎಲ್ಲ ಖರ್ಚು ಐತಲ್ರಿ, ಎಣ್ಣೆ ಗೊಬ್ಬರ ಒಂದ್ಸಲ ಅವ್ರು ಹೊಡೆದ್ರೆ ನಾವು ಈಗ ಮೂರು ಸಲ ಹೊಡೆಯಕತ್ತೀವ್ರಿ, ಎಣ್ಣೆ ಗೊಬ್ಬರ ಎಲ್ಲ ಮಾಡಿಕಿಸಿ ಹಂಗಾಕಿ ಸ್ವಲ್ಪ ಅದ್ರ ತಕ್ಕ ಅದ್ರ ಬೆಳೆ ಬಂದತ್ರಿ. ಆಮೇಲೆ ಸ್ವಲ್ಪ ಮಾರ್ಕೆಟನ ಈಗ ಎರಡು ವರ್ಷದಿಂದ ಸ್ವಲ್ಪ ಉತ್ತಮ ಆಗೈತ್ರಿ ತೊಗರಿದ. ನಮ್ಗೆ ತಿಳಿದ ಮಟ್ಟಿಗೆ ಎರಡು ವರ್ಷದಿಂದ ಉತ್ತಮ ಮಾರ್ಕೆಟ್ ತೊಗರಿದ. ಆಮೇಲೆ ಹಂಗಾಕಿಸಿ ಸ್ವಲ್ಪ ಅದನ್ನ ನಮ್ಗ ಈಗ ಮಳೆ ಬಂದ್ರೆ ಬೆಳಿ, ಮಳೆ ಬರ್ಲಕ್ಕಂದ್ರೆ ಬೆಳೆ ಇಲ್ಲ ಸರ್ ನಮ್ದು. ಈಗ ನಾಗರಾಜ್ ಅವ್ರೆ, 14 ಎಕರೆ ಸ್ವಂತದ್ದು ಮತ್ತೆ ಮಿಕ್ಕಿದ್ದೆಲ್ಲ ಲೀಸಿಗೆ ಅದಾವಲ್ಲ, ಹೆಂಗ ನೀರಿನ ಅನುಕೂಲತೆ ಹೆಂಗದ ನಿಮ್ದು? ನೀರಿಂದ ಏನಿಲ್ರಿ, ಪರಮಾತ್ಮ ಮಳೆ ಕೊಟ್ರೆ ಬೆಳೆ ಇಲ್ಕಂದ್ರೆ ಇಲ್ಲ ಸರ್. ಎಲ್ಲ ಹೊರವಲ್ಲ, ಎಲ್ಲ ಹೊರವಲ್ರು, ಹೊರ ಭೂಮಿ ನಮ್ದು, ಕೋತಳ ಭೂಮಿನೇ ಹೊರವಲ್ಲ. ಏನು ಬೋರ್ಗೀರು? ಬೋರ್ಗೀರು ಇದ್ದವ್ರು ಒದೇವೋ ಸರ್, ಇಲ್ದವ್ರು ಇಲ್ಲ ಸರ್. ಹೇಗ್ರಿ ಈ ವರ್ಷ ನಿಮಗೆ ಹೆಂಗ ಅನುಕೂಲ ಆತು? ಕೊರೋನಾ 2 ವರ್ಷ ಆತು, ಭಾಳ ರೈತರು ತೊಂದರೆ ಪಟ್ಟರು. ಅನಂತರ ಈ ಸಲ ಹೆಂಗ್ ರೇಟ್ ಸಿಕ್ತು, ಯಾವ ಬೆಳೆಗಳನ್ನ ಈ ಸಲ ನೀವು ಹಾಕೊಂಡ್ರಿ? ಏನಿಲ್ಲ ಸರ್, ನಾವು ಸ್ವಲ್ಪ ಸಜ್ಜಿ ಮಾಡಿವಿ. ಆಮೇಲೆ ತೊಗರಿ ಒಂದು 180 ಎಕರೆ ತೊಗರಿ ಹಾಕಿದ್ವಿ ಸರ್. ಆಮೇಲೆ ಒಂದು 15 ಎಕರೆ ಕಡಲೆ ಹಾಕಿವಿ, ಒಂದು 30 ಎಕರೆ ಕುಸುಬೆ ಹಾಕಿವಿ, 9 ಎಕರೆ ಜೋಳ ಹಾಕಿವಿ, ಒಂದು 25 ಎಕರೆ ನಂಬರ್ ಜೋಳ ಹಾಕಿವಿ ಸರ್. ನೋಡ್ರಿ ಇಷ್ಟೆಲ್ಲ ಬೇರೆ ಬೇರೆ ಬೆಳೆಗಳನ್ನ ಹಾಕೊಂಡಿರಿ, ಮತ್ತೆ ಮಾಡೋರು ಅಷ್ಟು ಜನ ಇದ್ರಿ ಮನೆಗೆ? ಏನಿಲ್ಲ ಸರ್, ಮಾಡೋರು ಒಂದು 16-17 ಜನ ಇದೀವಿ ಸರ್ ನಮ್ಮ ಮನೆಗೆ. ಸ್ವಂತ ಮನೆಗೆ ಅಥವಾ ಏನು ಲೇಬರ್? ಇಲ್ಲ ಸರ್, ಮನೆಗೆ 16-17 ಜನ ಮನೆಗೆ ಇದೀವಿ ಸರ್. ಇಲ್ಲ ಕೂಡ ಕುಟುಂಬ ನಿಮ್ದು? ಕೂಡ ಕುಟುಂಬ ಸರ್, ದೊಡ್ಡ ಕುಟುಂಬ ನಮ್ದು. ಆಮೇಲೆ ಲೇಬರ್ ತಗೊಂಡ್ ಕೇಸಿ ನಮ್ಗೆ ಅನುಕೂಲ ಆಗಲಾರ್ನ್ಯಾಗ ಒಂದು 2 ಲೇಬರ್ನ ಬುಲಾರ್ನ ಇಟ್ಕೊಂಡ್ ಕೇಸಿ ಕೆಲಸ ಮಾಡ್ಕೊಂತೀವಿ ಸರ್ ನಾವು. ಮನೆಗೆ ಹೈನ ಟ್ರಾಕ್ಟರ್ ದನ? 2 ಟ್ರಾಕ್ಟರ್ ಇದಾವ ಸರ್, 2 ಎತ್ತದೇವ, 4 ಮಂದಿ ಅಣ್ಣ ತಂಬ್ರ ಇದೀವಿ ನಾವು. ಎಲ್ಲರೂ ಒಟ್ಟಿಗೆ ಇದೀವಿ ಸರ್, ಎಲ್ಲರೂ ಒಟ್ಟಿಗೆ ಇದೀವಿ ಸರ್. ಹೆಂಗ್ರಿ ಈ ವರ್ಷ ಹೆಂಗ್ ಒಕ್ಕಲ್ತನ ಬಂತು? ಇಷ್ಟೆಲ್ಲ ಕುಸುಬೆ ಹಾಕಿರಿ, ಜೋಳ ಹಾಕಿರಿ, ಹತ್ತಿ ಹಾಕಿರಿ, ತೊಗರಿ ಹಾಕಿರಿ. ತೊಗರಿದ ಬೆಳೆ ಉತ್ತಮ ಸರ್. ಆಮೇಲೆ ಸ್ವಲ್ಪ ಜೋಳದ್ದು ಉತ್ತಮ, ಕುಸುಬಿದು ಲಾಸ್, ಸ್ವಲ್ಪ ಕಡ್ಲಿದ ಲಾಸ್ ಸರ್ ಈ ವರ್ಷ. ಇಳುವರಿ ಬಂದಿಲ್ಲ ರೀ, ಕಡ್ಲಿ ಇಳುವರಿ ಬಂದಿಲ್ಲ, ಕುಸುಬಿ ಇಳುವರಿ ಬಂದಿಲ್ಲ. ನೀರಾವರಿ ಇಲ್ದಿದ್ರು ಕೂಡ ಈ ಸಲ ಮಳೆಗಾಲ ಚಪ್ ಚೆನ್ನಾಗಾಯ್ತು, ಹೇಗ್ರಿ? ಅಲ್ರಿ ಅದು ಒಂದು ಟೈಮು, ಒಂದು ಪ್ರಸಂಗದಾಗ ಒಂದು ಸ್ವಲ್ಪ ಮಳೆ ಆಗ್ಬೇಕಾಯ್ತು, ಆ ಟೈಮ್ ಮಳೆ ಆಗಲ್ಲ, ಹಂಗಾಕಿ ಸ್ವಲ್ಪ ಇಳುವರಿ ಕಮ್ಮಿ ಆಯ್ತು ಸರ್ ಈ ವರ್ಷ. ಅಂತ ಹೇಳ್ಕೊಳ್ಳೋಂಥ ಗಂಡ ಭೂಮಿ ಅಲ್ಲ ನಿಮ್ದು? ಐತೆ ಸರ್, ಇದ್ರಾಗ ಅರ್ಧ ಭೂಮಿ ಹಂಗೈತೆ, ಅರ್ಧ ಭೂಮಿ ಹಿಂಗೈತೆ. ಆದ್ರೆ ನಮ್ಗೆ ಸ್ವಲ್ಪ ಒಂದು 2-1 ಮಳೆಗೆ ಇದಾಯ್ತು ಸರ್, ನಮ್ಗೆ ಒಂದು ಮಳೆ ಆಯ್ತು ಅಂದ್ರೆ ಬೆಳೆ ಚಲೋ ಬರ್ತದೆ ಸರ್. APMC ನೀವು ರಾಯಚೂರಿಗೆ ಹೊಡಿಬೇಕಾ, ನಿಮಗೆ ಮಾನವಿ ಸಮೀಪ ಆಗ್ತದೆ ಹೇಗೆ? ಮಾನವಿ ಹೊಡಿಬೋದು, ನಿಂಗ್ಸೂರು ಹೊಡಿಬೋದು ಸರ್, ನಾವು ರಾಯಚೂರಿಗೆ ಹೊಡಿಯೋದು ಜಾಸ್ತಿ ಸರ್. ನಾವು ಏನೇನು ಮಾರಿರಿ ಇಷ್ಟೊತ್ತಿಗೆ? ಒಂದು 216 ಕ್ವಿಂಟಲ್ ತೊಗರಿ ಮಾರಿನಿ ಸರ್, ಈಗ 18 ಕ್ವಿಂಟಲ್ ಕಡ್ಲಿ ತಂಬಿನಿ ಸರ್, ಇನ್ನೊಂದು 8-9 ಕ್ವಿಂಟಲ್ ತೊಗರಿ ಆಗ್ಬೋದು ಸರ್, ಇನ್ನೊಂದು ಮನೆಗೆ ಇನ್ನೊಂದು 50 ಕೋಳಿ ಪ್ಯಾಕೆಟ್ ತೊಗರಿ ಇದಾವೆ ಸರ್. 216 ಕ್ವಿಂಟಲ್ ತೊಗರಿ ಕೊಟ್ಟಿನಿ ಸರ್ ಅವಲೇ. ಈಗ ತೊಗರಿ ಚಲೋ ಇಳುವರಿ ಬಂದದ ನಿಮ್ದು, ಭಾಳ ಚಲೋ ಬಂದದ, ಈ ರೇಟ್ ಹೆಂಗ್ ಹೋತ್ರಿ ಸರ್? 7,500 ಅವಲೇ ಆಲ್ರೆಡಿ ಮಾರಿಬಿಟ್ಟಿನಿ ಸರ್ 216 ಕ್ವಿಂಟಲ್ ಸರ್. ಇವತ್ತು ತೊಗರಿ ರೇಟ್ ಇನ್ನೂ ಬಂದಿಲ್ಲ ಸರ್, ಅದು ಹೆಂಗತ್ತ ಹೆಂಗಿಲ್ಲ ಗೊತ್ತಿಲ್ಲ. ಇದು ಕಡ್ಲಿದ 4,638 ರೂಪಾಯಿ ಕಡ್ಲಿದ ದಾಣಿ ಆಗಿತ್ತು ಸರ್. ಈಗ ನಮ್ಮ ಜೊತೆ ಇನ್ನೊಬ್ರು ಖುದಾನ್ ಸಾಬ್, ಇವರು ಕೂಡ ಕವಿತೆ ಆಳದ ರೈತರು. ಖುದಾನ್ ಸಾಬ್ ಅವ್ರೆ, ತಾವು ಹಿರಿಯರು, ಒಕ್ಕಲ್ತನ ಹೆಂಗ್ ನಡೆಯಕತ್ತೈತೆ ನಿಮ್ದು? ಒಕ್ಕಲ್ತನ ಮೊದಲು ಚಲೋ ಮಾಡ್ಕೊಂತ ಬಂದೀವ್ರಿ, ಈ ನಮ್ಮ ಮಕ್ಕಳಿಂದ ಒಕ್ಕಲ್ತನ ಅಂತ ಇಲ್ರಿ, ಮಾಡೋರಿಲ್ರಿ ಈ ನಾವು ಕೈಲೇ ಲಾಸ್ಟ್ ಹತ್ತಿರ ಒಕ್ಕಲ್ತನ ಭೂಮಿ ಶಿವಿನ ಭಾಳ ಮಾಡಿಲ್ರಿ. ನಮ್ಮ ತೋಟ ಅಷ್ಟೇ 3 ಎಕರೆ ತೋಟ ಐತಿ, ಹೊರವಲ್ಲೊಂದು 2 ಎಕರೆ ಐತಿ, ಅದೇ ಇಷ್ಟು ನಾವು ಉಪಜನ್ ಮಾಡ್ಕೊಂಡು ಹೊಂಟಿವ್ರಿ. ಕುದನ್ ಸಾಬ್ ಅವ್ರ ತೋಟಗಾರಿಕೆ ಐತೆ ಅಂತ ಹೇಳಿದ್ರಿ, ಏನೇನು ಹಾಕೊಂಡ್ರಿ? ಬ್ಯಾಗಡಿ ಮೆಣಸಿನಕಾಯಿ, ಅದು ಮಳೆ ಕೇಸಿ ಮಡಿಗಳ್ರಿ, ಲಾಸ್ ಆಗ್ಬಿಡತ್ತೆ. ಇಳುವರಿ ಚಲೋ ಬಂತದ, ಅನಂತರ ರೇಟು ಈ ಸಲ ಚಲೋ ಅದ? ಚಲೋ ಐತಲ್ರಿ, ರೇಟ್ ಐತ್ರಿ. ಅದು ಯಾವಾಗ ಒಂದು ಹುಳ ಬಂದ್ಬಿಡ್ತೀರಿ, ಅದಕ್ಕೆ ಸಣ್ಣ ಹುಳ ಬಂದ ಕೇಸಿ ಏನು ಕಾಯಿ ಇಲ್ಲದಂಗೆ ಆಗ್ಬಿಡ್ತೀರಿ ಲಾಸ್ಟ್ ಮೂಮೆಂಟ್ನಾಗ ಏನ್ರಿ. ಅದು ಹಂಗ ಬಿದ್ದೈತ್ರಿ, ಒಂದು 1 ಎಕರೆ ಹೂವು ಹಚ್ಚಿವ್ರಿ, ಬೆಲ್ಲಿ ಹೂವು, ಆ ಹೂವು ಚಲೋ ಬಂದೈತ್ರಿ. ಆಗ ಒಂದಿಷ್ಟು ಅದ್ರಾಗ ಏನಂತ ನೆಲ್ಲ ಹಚ್ಚಿದ್ದೀವಿ ರೀ, ಹೊಟ್ಟೆ ಪೂರ್ತಿ ನೆಲ್ಲ ಆಗ್ತಾವ. ಆಗ ಹೊರ ಭೂಮಿ ಮಾಡಿದ್ದೀವ್ರಿ ಒಂದು ತೊಗರಿ, ಅದು ಒಂದು 20 ಕ್ವಿಂಟಲ್ ತೊಗರಿ ಆಗೈತ್ರಿ. ಸುಧಾನ್ ಸಾಬ್ ಅವ್ರಿಗೆ ಹೊರಹೊಲ ಮತ್ತಕ್ಕೆ ಈಗ ನೀರಾವರಿ ಐತಂತಲ್ಲ ತೋಟಗಾರಿಕೆ, ಇವೆರಡನ್ನ ನೋಡಿದಾಗ ಈಗ ಖರ್ಚು ವೆಚ್ಚ ಲಾಭ ನಷ್ಟ ಆದಾಯ ಹೆಂಗೆ, ಯಾವ ಚಲೋ ಅಂತೀರಿ? ಯಾವ್ದಿಲ್ರಿ, ತೋಟಗಾದ್ರೆ ಖರ್ಚು ಜಾಸ್ತಿ ಬರ್ತೈತ್ರಿ. ಈ ಇಳುವರಿ ಚಲೋ ಬಂತು, ರೇಟ್ ಬಂತಂದ್ರೆ ನಾವು ಉಳ್ಕೊಂತೀವ್ರಿ. ರೇಟು ಇಲ್ಲ, ಇಳುವರಿ ಇಲ್ಲ ಅಂದ್ರೆ ಏನು ಆಗೋದಿಲ್ರಿ. ಈ ಹೊರ ಭೂಮಿ ಅಂದ್ರೆ 3 ವರ್ಷ ಆಯ್ತ್ರಿ, 3 ವರ್ಷದಿಂದ ಚಲೋ ಮಳೆಗಾಲ ಆಗತೈತಿ ಟೈಮ್ ಟೈಮಿಗೆ, ಆಗಾಕ ಸ್ವಲ್ಪ ತೊಗರಿ ಚಲೋ ಬರಕತ್ತೆ ನೋಡ್ರಿ. ನೀರಾವರಿ ಪ್ರದೇಶ ಇತ್ತಪ್ಪ ಅಂದ್ರೆ ಖರ್ಚು ಜಾಸ್ತಿ ರೀ, ನೀರಾವರಿಗೆ ಖರ್ಚು ಜಾಸ್ತಿ. ಒಂದ್ ಬೇರೆ ಏನು ರೋಗ ಬಂತಂದ್ರೆ ಬೆಳೆ ಲಾಸ್ ಆಗಿಬಿಡ್ತಾ, ಇದು ಖರ್ಚು ಬರದಲ್ರಿ ಬರೋಲ್ಕ. ಏನಂತೆ ಗಳೆ ಹೊಡಿತೀವಿ, ಟ್ರಾಕ್ಟರ್ ಹಚ್ತೀವಿ, ಬಿತ್ತೀವಿ, ಎಣ್ಣೆ ಹೊಡಿತೀವಿ. ಇಳುವರಿ ಬಂದಿಲ್ಲ ಅಂದ್ರೆ ಮನುಷ್ಯ ಉಳ್ಕೊತೀವಿ. ಈ ಬದ್ಲಿ ತೋಟಗಳು ಮಾತ್ರ ಉಳ್ಕೊಂಬಕ್ ಆಗದಲ್ರಿ. ನಮ್ ಕೈ ಮೇಲೆ ಒಕ್ಕಲ್ತನ ಮುಗಿತದೆ, ನಮ್ಮ ಮಕ್ಕಳು ಮಾಡೋದಿಲ್ಲ ಅಂತ ಹೇಳಿದ್ರಿ. ಯಾಕ್ರಿ ನಮ್ಮ ಹುಡುಗರು ಒಕ್ಕಲ್ತನಕ್ಕೆ ಆಸಕ್ತಿ ತೋರಿಸಂಗಿಲ್ಲ? ತೋರ್ಸೋದಲ್ರಿ, ಏನಂದ್ರೆ ಈ ಒಂದು ದಗದ ಹೇಳಿದ್ರೆ ಕೈ ಕಾಲ ಮುದೇವ್ರು ಉಸ್ತು ಅಂದ್ರಕಂದ ಉಸ್ಕೂರ್ ಅಂತ ಕೂರ್ತಾರ್ರಿ. ಹೋಗಿ ಕೆಲಸ ಮಾಡಂದ್ರೆ 1-20 ಸಲ ಹೇಳಿದ್ರೆ ಜಾಸ್ತಿ ಬಂದ ಕೈಯ ಮೊಬೈಲ್ ಹಿಡಿದ್ಬಿಟ್ಟಾವ, ಆ ಮೊಬೈಲ್ ಆಗಿಬಿಟ್ಟಾವ, ಆ ಮೊಬೈಲ್ ನೋಡ್ತೇ ನೋಡ್ತೇ ನೋಡ್ತೇ ಕೂತ್ಬಿಡ್ತಾರ. ಆ ಮೊಬೈಲ್ ಕೆಲಸದಿಂದ ಕೆಲಸ ಸರಿ ಆಗ್ಬೋದು, ಪ್ರತಿಯೊಂದು ಕೆಲಸ ಆಗ್ಬೋದು. ಏನಪ್ಪ ನೀನ್ ಯಾರು ಮಾಡಂದ್ರೆ ಮಾಡ್ರ ಮಾಡೋ ಬಿಟ್ಟರು ಬಿಡು ಅಂತೇಳಿ ನಿಮ್ಗೆ ಅದರಸ್ತಾರೆ. ಅದರ್ಸ್ತಾರ ನೀ ಮಾಡಬೇಡ ಬಿಡು, ಸುಮ್ಮನೆ ಒಂದು ಒಟ್ಟ ಮಾಡ್ತೇವೆ ಹೋಣು, ಇಲ್ಲಾಂದ್ರೆ ನಿನ್ನ ಪಾಳೆ ನೀನು ನಡಿ, ನಮ್ಮ ಪಾಳೆ ನಾವು ನಡಿ. ಹೆಣ್ಮಕ್ಳು ಇರ್ಬೇಕ್ರಿ, ಈಗ ನಮಗೆ ಹೆಣ್ಮಕ್ಳು ಸತ್ತು ಬಿಟ್ಟಾರಲ್ರಿ, ನಮಗೆ ಪೂರ ಹಿಂದಕಾರ ಆಗಿರ್ತಾರೆ. ಹೆಂಗ ಹಿಂದ್ಕಾರ ಯಾರು ನೋಡೋದಿಲ್ಲ ಅದ್ರಾಗ ಸಷ್ಟ ತಮ್ಮ ತಮ್ಮ ಪಾಳಿ ತಾವು. ಸಾಬ್ರಿ ಈಗ ಹೋದ ವರ್ಷ ಒಕ್ಕಲ್ತನಕ್ಕ ಮತ್ತೆ ಈ ವರ್ಷ ಒಕ್ಕಲ್ತನಕ್ಕ ನಿಮ್ಗೆ ಹೆಂಗೆ ಲಾಭ ಅನ್ಸಕತ್ತದ? ಹೊರಭೂ ಮೇಲೆ ಲಾಭ ಐತೆ ಆಗೈತೆ ಅಂತೇಳಿ, ಹೊರಭೂಮಿ ಮೇಲೆ ಲಾಭ ಆಗೈತೆ. ಈ ತೋಟಗಳಾಗ ಮಾತ್ರ ಲಾಭ ಆಗಿಲ್ರಿ. ಮತ್ತೆ ಈ ಸಲ ಹೂ ಹಾಕೊಂಡು ಅಂತ ಹೇಳಿದ್ರಿ ಒಂದ್ ಎಕರೆ ಮಲ್ಲಿಗೆ ಹೂವು, ಅದ್ ಹೆಂಗ್ ನಿಮ್ಗೆ ಚಲೋ ರೇಟ್ ಬರಕತ್ತದ? ಅದು ಬರಕತ್ತಿದ್ ರೇಟ್ ಅದು 230-240 ರೇಟ್ ಐತಿ. ಒಂದ್ ಕೆಜಿ ರೀ ಅದು ಒಂದ್ ವಾರಕ 20-30 ಕೆಜಿ ಆಗ್ತಾವ್ರಿ ಹೂವು. ಅದಕ್ಕೆ ಲೇಬರ್ ಬೇಕು, ಲೇಬರ್ 200 ರೂಪಾಯಿ ಲೇಬರ್ ಕೂಲಿಯರ್ ರೀ. ಅದಕ್ಕೆ ಆತ್ರಿ ಮನೆಯವ್ರು ಇದ್ರಪ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ಆಗ್ತದ ರೀ ರೊಕ್ಕ. ಈ ಮನೆಯವ್ರು ಹರಿಯರ್ಬೇಕು, ಮನೆಯವ್ರು ಹರಿಯರ್ಬೇಕ್ರಿ. ಮನೆಯವ್ರು ಇದ್ರಂದ್ರೆ ಮೊನ್ನೆ ಏನ್ ಮಾಡ್ಯಾರ್ರಿ, ಹರಿಯಾಕ ಬರ್ಲಾರ್ದಕ್ಕೆ ಗಿಡ ಎಲ್ಲ ಕಿತ್ತಿ ಬಿಟ್ಟಾರ್ರಿ. ನಾವು ಕಿತ್ತ ಮನುಷ್ಯರು ಇದ್ದೀವಿ, ಕಿತ್ತು ಕೊಡ್ಬೇಕಿದೀವಿ ಇದೊಂದು ವರ್ಷ ನೋಡಮ್ಮ ಅಂತ ಕೇಸಿ ಹಿಡಿದವನು ನಾನು ಆ ಕಳಿಸ್ತಪ್ಪ ಹರ್ಕೊಂತೀನಿ ಅಂತ ಕೇಳಿದಕ್ಕೆ ಬಿಟ್ಟಿವ್ರಿ. ಈಗ ಸದ್ಯ ಚಾಲು ಆತಾವ್ರಿಗೆ, ಈಗ ಕಟಿಂಗ್ ಆಗೈತೆ, ಮಗ್ಗಿ ಹೊಡೆದವ್ರಿಗ ಈಗ ಚಾಲು ಆತಾವ್ ನೋಡ್ರಿ. ಅಂದ್ರೆ ಹೂವಿಂದ ಚಲೋ ಲಾಭ ಅದ ಮಾಡಿದ್ರೆ ಮನೆಯವರು ಮಾಡಿಬಿಟ್ರೆ ಇದೆಲ್ಲ ಬದ್ಲಿದ್ ಹೇಳ್ಬೇಡ್ರಿ ನೀವು. ವಾರಕ 20-30 ಸಾವಿರ ರೂಪಾಯಿ ಪಟ್ಟೆ ಆತ ಟೈಮ್ ಬಂದ್ರ ಇದ್ರಾಗ ಆಗದಲ್ರಿ. ಈಗ ಬೇಸಿಗೆಗ ಹೂವು ಮದುವೆ ಮುಂಜಿ ಜಾಸ್ತಿ ಆತಪ್ಪ ಅಂತ ರೇಟ್ ಚಲೋ ಬರ್ತದ? ನಾವು ಮದ್ವೆ ಮುಂದಿ ಸಂಬಂಧ ಇಲ್ರಿ, ನಿಮ್ ಕಂಟ್ರಾಕ್ಟರ್ ನಿಮ್ ಗುತ್ತಿದಾರ ಇಟ್ಕೊಂಡ್ಬಿಟ್ಟಿರ್ತೀರಿ ನೀವು. ಅವ್ನ ರೇಟ್ ಗಿಟ್ ಒಂದೇ ರೇಟ್, 250 ಅಂದ್ರೆ 250 ರೂಪಾಯಿ. ಅವು ಏನೋ ಇರ್ಲಿ ಒಯ್ಯಬೇಕ್ರಿ ಅವ್ರು, ಅವ್ರ ತಿಪ್ಪಿಗೆ ಚೆಲ್ಲಲಿ ಒಯ್ದು ಒಕ್ಕಡ್ಬೇಕ್ರಿ ಅವ್ರು, ನಮಗೇನು ಸಂಬಂಧ ಇಲ್ರಿ. ನಮ್ ಭಾಗಕ್ಕ ಮಲ್ಲಿಗೆ ಹೂವಿನ ಬೆಳೆಗಳು ಚಲೋ ಇಳುವರಿ ಬರ್ತಾವ? ಬರ್ತಾವ್ರಿ. ಅದಕ್ಕೆ ಬೆಂಟೇಜ್ ಮಾಡ್ಬೇಕ್ರಿ. ಹುಳ ಬರ್ತಾವ ಅದಕ್ಕೆ ಕಟ್ ಆಗತೈತಿ, ಕಟ್ ಮಾಡ್ತ ಹುಳ. ಆ ಬೆಳೆ ಮಜ್ಜಿಗೆ ರೋಗ ಅಂತ ಬರ್ತಾ, ಬೆಳೆ ರೋಗ ಗುಂಟು ರೋಗ ಬರ್ತಾ, ಅದಕ್ಕೆಲ್ಲ ಎಣ್ಣೆ ಪುಡಿ ಹೊಡ್ಕೊಂತ ಹೋಗ್ಬೇಕು. ಸಾಬ್ರೆ ಈಗ ನಿಮ್ ಕಾಲ ಒಕ್ಕಲ್ತನ ಮತ್ತೆ ಈಗ ನಮ್ಮ ಹುಡುಗರು ಬಂದಾವಲ್ಲ, ಈಗ ಎಲ್ಲ ಮೊಬೈಲ್ಗಳು ಬಂದಾವ, ಈ ಒಕ್ಕಲ್ತನಕ್ಕೆ ಹೆಂಗ್ ವ್ಯತ್ಯಾಸ? ಈಗ ಮುಂದ ಆತಪ್ಪ ಅಂತಂದ್ರ ಒಕ್ಕಲ್ತನ ಹೆಂಗ್ರಿ? ಒಕ್ಕಲ್ತನ ಆಯ್ತ್ರಿ. ಅದು ಗಾಡಿಗಳ ಮೇಲೆ ಮೆಂಟೇಜ್ ಮಾಡೋರು ಮಾಡ್ತಾರ, ಇಲ್ಲದ್ರೆಲ್ಲ ಬಿಟ್ಬಿಡ್ತಾರ ಕಲಾ ಪೂರಾ. ನಾವಂತೀವಲ್ಲ ಮೊದಲು 5 ಗಂಟೆಗೆ ಅಜಾ ಕೊಡ್ಲಕ್ ಮೊದಲೇ ಹೊಲ್ದಾಗ ಕುಂಟ್ ಹೊಡಿತಿದ್ವಿ. ಹೌದು, ಬುತ್ತಿ ಬಿಸಿರಟ್ಟಿ ಮತ್ತೆ ರೊಟ್ಟಿ, ಬಿಸಿರೊಟ್ಟಿ ಮೊಸರು ಹಾಲು 5 ಉಂಡು 1 ಕೆಜಿ ಉಂಡು ಹೊಲಕ್ ಬಂದು ಮನೆಗೆ ಗಳೆ ಹೊಡೆದು 1 ಗಂಟೆಗೆ ಬಂದ್ರೆ ಚೈತನ ಅಪ್ಪಂತಿದ್ರ ಊಟಕ್ಕೆ. ಈಗ ಮುಂಜಾನೆ ಉಂಡು 3:30 ಉಂಡ್ರು ಗಾಳಿ ಗಾಳಿ ಗಾಳಿಯಾಗಿ ಮನೆಗೆ ಬಂದು ಕೂರ್ತೀವಿ. ಹಸು ಹಸು ಅಂತ ಈಗ ವ್ಯವಸ್ಥೆನೆ ಬೇರೆ, ಅವಾಗ ವ್ಯವಸ್ಥೆನೆ ಬೇರೆ. ಹೌದು, ಈಗ ಎದ್ದೇಳೋದು ಕಡಿಮೆ ಏನಂದ್ರೆ ಅಂತ ಕ್ವಾಲಿಟಿ ನಿಮ್ಮ ಜವಾರಿ ಊಟನೂ ಈಗಿಲ್ಲ? ಇಲ್ಲ, ಜವಾರಿ ರೊಟ್ಟಿನೇ ಇದಾವ, ಅದ್ರಾಗ ಅದು ಇದಾಕಿ ಮಾಡಿಬಿಡ್ತಾರ. ಅಡಿಗೆ ಸ್ವಂತ ಮಾಡ್ದಲ್ಲ ಈಗ ಅಡಿಗೆ, ಮೊದಲ ಅಡಿಗೆ ಈಗ ಅಡಿಗೆ ಉಣಕ್ ಬರೀ ಬಾಯಿ ಬಗ್ ಬಗ್ ಬಗ್ ಉರಿತೇವ್ರಿ. ಅದು ಏನು ಎಣ್ಣೆ ಫರ್ಟು ಖಾರ ಫರ್ಟು ಅದು ಗೊತ್ತೇ ಇಲ್ಲ ಏನ್ರಿ. ಈಗ ನಾಗರಾಜ್ ಅವರೇ, ಈಗ ನಿಮ್ಮದು 16 ಎಕರೆ ಜೊತೆಗೆ 100 ಎಕರೆ ಲೀಸಿಂಗ್ ಮಾಡ್ಕೊಂಡು ಇಷ್ಟೆಲ್ಲ ಒಕ್ಕಲ್ತನ ಮಾಡ್ಕೊಂಡು ಆ ಹೊಲ ಈ ಹೊಲ ನೋಡ್ಕೋಬೇಕಪ್ಪ ಅಂತಂದ್ರೆ ಸಣ್ಣ ಮಾತಿನ ಕೆಲಸ ಅಲ್ಲ, ಮೇಂಟೈನ್ ಹೆಂಗ್ರಿ ನಾಗರಾಜ್ ಅವರ? ಏನ್ರಿ ಹಂಗ ದೇವ್ರ ನಡೆಸಿದ್ ಉಂಡ ಹಂಗ ಮಾಡ್ಕೊಂಡ್ವಿ. ಮತ್ತಿಷ್ಟೆಲ್ಲ ಹೊಲಗಳಿಗೆ ಮತ್ತೆ ಖರ್ಚು ವೆಚ್ಚ ಮತ್ತೆಲ್ಲ ತಂದು ಹಾಕೋದು ಇಲ್ಲ? ಅಲ್ರಿ, ನಮ್ಗೇನು ಸಾಲಿ ಓದಿಲ್ಲ ಮತ್ತೆಂದಿಲ್ಲ, ಅದೇ ಕೆಲಸ ನಮ್ದು, ಅದೇ ಭಾವನ. ಅದ್ರೊಳಗೆ ಇದ್ರ ತಂದಕ್ತಿವಿ, ಅದ್ರಾಗ ತಂದಕ್ತಿವಿ. ವರ್ಷ ಅದ್ಗಳಿಗೆ ಎಷ್ಟು ಖರ್ಚು ಮಾಡಿ ತೆಗೆದಕೇಸಿ ಎಷ್ಟು ಉಳಿತೈತೆ ಎಷ್ಟೆಲ್ಲ, ಅದು ಮಾರಿದಗಳಿಗೆ ನಮ್ಗೆ ಇನ್ನೊಬ್ಬರ ಹೊಲಕ್ಕೆ ಹೋಗೋದಕ್ಕಿಂತ ನಮ್ಗೆ ಇಷ್ಟು ಉಳಿದೈತೆ ಅಂತ ನಮ್ಗೆ ಕೂಲಿ ಅಂತ ತಿಳ್ಕೊಂಡು ನಾವು ನಮ್ಮ ಮನೆ ನಾವು ಸರಿಯಾಗಿ ಬಿಡ್ತೀವಿ ಸರ್. ಉಳಿದೊಟ್ಟು ಇನ್ನೊಬ್ಬರ ಹೊಲಕ್ಕೆ ಹೋಗಿ ದುಡಿಯೋದಕ್ಕಿಂತ ನಮ್ದು ಲಾಸ್ ಆಗಲಿ ಲಾಭ ಅಲ್ಲ ಸರ್, ನಮ್ ನಾವು ಇಷ್ಟು ಉಳಿದೈತೆ, ಇಲ್ಲಕ್ಕಿಷ್ಟು ಲಾಸ್ ಆಯ್ತೆ, ಈ ವರ್ಷ ದುಡ್ದಿಲ್ಲ ಅಂತ ತಿಳ್ಕೊಂಡು ಸರಿಯಾಗಿ ಬಿಡ್ತೀವಿ ಸರ್. ನಾಗರಾಜ್ ಅವರಿಗೆ ಕೆಲವೊಬ್ಬ ರೈತರು ಲೀಸಿಗೆ ಕೊಟ್ಟು ಆರಾಮ್ ಕುಂದಿರ್ತಾರ, ಈಗ ಮತ್ತಿಷ್ಟು ಲೀಸಿಗೆ ಕೊಟ್ಟು ಮತ್ತೆ ನೀವು ನಿಮ್ಮ ಮೈ ಮೇಲೆ ಉಳಿಬೇಕು, ಅದು ಲಾಭ ಇರಲಿಲ್ಲಪ್ಪ ಅಂತಂದ್ರೆ ಮತ್ತೆ ನಿಮಗೆ ಅದು ಲಾಸ್ ಆಗ್ತದೆ ಇದೆ? ಆಯ್ತು ಸರ್, ಆಯ್ತು ಲಾಸ್ ಆಗ್ತಾರೆ. ಮಳೆ ಬೆಳೆ ಚಲೋ ಆಯ್ತು ಅಂದ್ರೆ ಒಂದು ಸ್ವಲ್ಪ ಏನ ದೇವ್ರ ಅಂತ ಕಡೆಯಿಂದ ಬೇಸ್ ಬೆಳೆ ಬಂತಾರೆ, ಲಾಭ ಆಯ್ತು ಸರ್. ಏನು ನಮ್ಮ ಕೂಲಿ ನಮ್ಗೆ ಉಳಿತೈತೆ ಸರ್, ಮತ್ತೆ ಅದು ಮಳೆ ಒಂದು 2 ಮಳೆ ಕೈ ಕೊಡ್ತಿದ್ರೆ ಲಾಸ್ ಆಯ್ತು ಸರ್. ಮತ್ತೆ ನಮ್ಮ ಈ ವರ್ಷ ದುಡಿದಲ್ಲ ಅಂತ ತಿಳ್ಕೊಂಡು ಸುಮ್ಕೆ ಆಗ್ಬಿಡ್ತು ಸರ್. ಮತ್ತೆ ಯಾರ ಮ್ಯಾಗ ಸಿಟ್ ಹಾಕೋಮ್ರಿ ಸರ್? ನಾವೀಗ ಏನಾರ ಒಕ್ಕಲ್ತನ ಮೇಲೆ ಸುಧಾರಣೆ, ಏನಾರ ಮನೆ ಖರೀದಿ ಮಾಡೋದು, ಏನಾದ್ರೂ ಹೊಲ ಖರೀದಿ ಮಾಡಿದ್ರೆ ಖರೀದಿ ಮಾಡೋದು, ಏನಾರು ಬಂಗಾರ ಗಿಂಗಾರ ಎಲ್ಲಿಂದ ಖರೀದಿ ಮಾಡ್ತೀವಿ ಸರ್? ಒಕ್ಕಲ್ತನ ಮಾಡಿ ಕೇಸಿ ಜೀವನ ತಟಸಟ್ಟಿಗೆ ರಗಡಾಗಿರ್ತಾ ಅಷ್ಟೈತಿ. ಮಗಳ ತೋಟ ಕೇಳಲು, ಮಗಳ ಲಗ್ನ ಬಂದ್ಲು, ಮಗಳ ಲಗ್ನಕ್ಕೆ ಬಂದ, ತಮ್ಮನ ಲಗ್ನ ಮಾಡಕ್ಕ, ತಂಗಿನ ಲಗ್ನ ಮಾಡಕ್ಕ, ಇದ್ರಾಗೆ ಸಾಲದಾಗ ಮನಿಗೆ ಹೊಂಟ್ಬಿಟ್ಟಿವಿ ಸರ್. ನಾವು ಜಾತ್ರೆ ಬಂತು ಅವೆಲ್ಲೋ ಸಮೇತ ಈ ಸಾಲದಾಗ ಭಾಷೆಯಿಂದ ಹೊಂಟ್ಬಿಟ್ಟಿವಿ ಸರ್. ನಾವು ಈ ವರ್ಷ ನಿನ್ ತಕ್ಕಿಸ್ಕೊಂಡ್ವಿ, ಮಾವನ್ ತಕ್ಕಿಸ್ಕೊಂಡ್ವಿ, ಹಿಂಗ ಇನ್ನೊಬ್ರು ತಕ್ಕಿಸ್ಕೊಂಡ್ವಿ, ಅವ್ರದವ್ರಿಗೆ ಮಾತಿಗೆ ಮುಟ್ಕಂತ ನಮ್ಮ ಮರದ ಉಳಿಸಂತ ಹಂಗ ಹೊಂಟ್ಬಿಟ್ಟಿವಿ ಸರ್, ಸಾಲದಾಗ ಹೊಂಟ್ಬಿಟ್ಟಿವಿ. ಆದ್ರೂ ಕೂಡ ರೈತ ಬಾಂಧವರು ಖುಷಿ ಇಲ್ಲ ಅಂತ ಹೇಳ್ತೀರಿ? ಅಲ್ಲ ಸರ್, ಐತ್ರಿ ದೇವ್ರ ಕೊಡ್ತಾರ ಅಂದ್ರೆ ಐತೆ, ಇಲ್ಲ ಅಂತ ಯಾಕೆ ಕೇಳಮ್ಮ? ಅದೈತೆ, ನಮ್ಮ ಮನೆ ಬರೋದಾಗ ಸ್ವಲ್ಪ ಟೈಮ್ ಸುಮಾರು ಇತ್ತಂತಂದ್ರೆ ಮತ್ತೆ ಹಂಗ ಸಾಲ್ದಾಗ ಹೋಗೋದು. ಅದೇ ಒಂದೇ ಒಂದು ಟೈಮಿಲ್ದ ಒಂದು ಟೈಮ್ ಕೊಡ್ತಾರಂದ್ರೆ ಲೇವಲ್ ಲೇವಲ್ ಹಾಕಿ ಯಾರ ಮನೆಗೆ ಅವ್ರು ಸರಿಯಾಗಿ ಬಿಡ್ತು ಸರ್. ಅಲ್ಲ ಮತ್ತೆ ಹುಡುಗರು ಈಗ ನಾಲ್ಕು ಮಂದಿ ಅಣ್ಣ ತಮ್ಮರ ಜೊತೆಗೆ ಈಗ 16 ಮಂದಿ ಅದಾರ ಅಂತ ಹೇಳಿದ್ರಿ, ಮತ್ತೆ ಹೆಂಗ ನೀವೆಲ್ಲ ಅಣ್ಣ ತಮ್ಮರು ಒಟ್ಟಾಗ ಮತ್ತೆ ಏನು ಕಿರಿಕಿರಿ ಸಣ್ಣ ಪುಟ್ಟ? ಏನಿಲ್ಲ ಸರ್, ಹಂಗ ಇರೋವ್ರು ಸರ್, ಎಲ್ಲರ ಮನೆ ತೂತು ದ್ವಾಸೆ ಅಂತಾರಲ್ಲ ಅದ್ರಂಗ್ರಿ, ಅದ್ರಂಗ ಏನು ಹೇಳಿದ ಮಾತು ಮೀರಗಳು ಸರ್. ಇವತ್ ನೀನ್ ಆ ಹೊಲಕ್ ಹೋಗಪ್ಪ, ಈ ಹೊಲಕ್ ಹೋಗಪ್ಪ, ಹಿಂಗ ಏನ್ರ ಸಮಸ್ಯೆ ಇಲ್ರಿ ನಮ್ದು? ಕಾಲದಾಗ ಮದುವೆ ಆಗಿಪ್ಪ ಅಂತ 6 ತಿಂಗಳದಾಗ ಬೇರೆ ಬೇರೆ ಆತಾವ. ಐತ್ ಸರ್, ಐತೆ, ನೀವ್ ಹೇಳದ್ ಕರೆಕ್ಟ್ ಸರ್. ಅದ್ರಂಗ ನಮ್ಮ ಮನ್ಯಾಗ ನಮ್ದು ಅಂತದ್ ಏನ್ ತೊಂದಿಲ್ಲ ಸರ್, ಏನಿಲ್ರಿ, ನಮ್ದು ನಮ್ ತಾತನ ತಲ್ಲಿಂದ ಹಂಗ ಬಂತ ಸರ್ ನಮ್ದು. ಅದ್ರಂಗ ಹಂಗದೀವಿ ಸರ್, ನಮ್ಗ ಯಾರ ಎದ್ರ ಇದ್ ಮಾಡಾರಲ್ಲ, ಏನಿಲ್ರಿ ಸರ್. ಏನಪ್ಪ ಇವತ್ ಲಾಸ್ ಆಗ್ಲಿ ಲಾಭ ಆಗ್ಲಿ ಅದ್ರಂಗ ಹೊಂಟ್ಬಿಟ್ಟಿವಿ ಸರ್. ಏನ ಲಾಸ್ ಆದ್ರ ಎಷ್ಟು ಅಂತ ಕೇಳಲ್ಲ, ಲಾಭ ಆದ್ರೆ ಎಷ್ಟಂತ ಕೇಳಲ್ಲ ಸರ್. ಕುಸುಬಿ ಈ ಸಲ ಯಾಕೆ ಇಳುವರಿ ಕಡಿಮೆ ಬಂತು? ಇಲ್ಲ ಸರ್, ಒಂದ್ ಮಳೆಗ ಇದಾಗ್ಬಿಡಿ ಸರ್ ನಮ್ದು. ಅದ ಒಂದ್ ರೋಗ ಬಂದ್ ಕೇಸಿ 30 ಎಕರೆ ಹಾಕಿದ್ನಿ ಸರ್, ಸಿಂಗ್ ಲಾಸ್ ಆಗ್ಬಿಡಿ ಸರ್. ಕಡ್ಲಿ ಸಮೇತ ಇಳುವರಿ ಬಂದಿಲ್ಲ ನೋಡಿ ಸರ್, 15 ಎಕರೆ ಕಡ್ಲೆ ಈಗ 37 ಪ್ಯಾಕೆಟ್ ಆಯ್ತು ಸರ್. ಅದು 37 ಪ್ಯಾಕೆಟ್ ಕಾಟಕಾಯ್ ಸರ್, ಬೀಜಕ್ಕಾಗಿಲ್ಲ ಆಗಿಲ್ಲ ಸರ್. 9 ಕೋಳಿ ಪ್ಯಾಕೆಟ್ ಬಿದ್ದೀನಿ ಸರ್, ಬೀಜ ಅದೋಟೆ ಆಗೈತೆ ಸರ್ ಕಡ್ಲೆ. ಅಂದ್ರೆ ಈಗ ನಾವು ಬೀಜಕ್ಕೆ ಎಷ್ಟು ಬೇಕು ಅಷ್ಟು ಬೀಜ ಖರೀದಿ ಮಾಡಿ ತಂದದಷ್ಟು ಗಂಟಾಗಿಲ್ಲ? ಆಗಿಲ್ಲ ಆಗಿಲ್ಲ ಸರ್, ಆಗಿಲ್ರಿ. ಮತ್ತೆ ಹೆಂಗ್ರಿ ಅಡ್ಜಸ್ಟ್ ಮಾಡೋದು ಇವ್ನ ಲಾಸ್ ಆತರ ಎಲ್ಲಿಂದ ಹಾಕೋದು? ಮತ್ತೆ ಏನ್ ಮಾಡೋಣ ಸರ್, ಇನ್ನೊಬ್ಬರ ತಕ್ಕ ಇಸ್ಕೊಂಬರದ ಕಟ್ಟದ ಅವ್ರ ಮಾತಿ ಮಾತು ಒಟ್ಟ ಅಲ್ಲಂಚ ಬಾರ್ದಂತಂದ್ರೆ ರೈತಿನ ಚಲ್ ಹೆಂಗಾಯ್ತಂತಂದ್ರ ಅದ್ರಲ್ಲಿ ಇದ್ರ ಕೈ ಇದ್ರ ಅದ್ರ ಹಂಗ ಮಾಡ್ಕೊಂತ ಹೊಂಟ್ಬಿಟ್ಟಿವಿ ಸರ್. ಹಂಗ ಸ್ವಲ್ಪ ತೊಗರಿನೆ 2 ವರ್ಷದಿಂದ ಕೈ ಹಿಡ್ತು ಸರ್. ನೀವೇನ್ ಕಸಗಿಲ್ಲ ಸರ್, ತೊಗರಿನೇ ನಮ್ಗೆ ಸ್ವಲ್ಪ ಮಾತಿ ಮಾತು ಮರದ ಬಿಡಿಸಂತ ಹೊಂಟೈತೆ ಸರ್ 2 ವರ್ಷದಿಂದ. ಇಳುವರಿ ಚಲೋ ಬರ್ತದ ಸ್ವಲ್ಪ, ರೇಟ್ ಕೂಡ ಉತ್ತಮ ಐತೆ ಸರ್. ರೇಟ್ ಕೂಡ 2 ವರ್ಷದಿಂದ ಉತ್ತಮ ಐತೆ ಸರ್. ಯಾಕ್ರಿ ಈಗ ನಾಗರಾಜ್ ಅವ್ರೆ ಈಗ ಸ್ವಲ್ಪ ಏನಾರ ಬೋರಿಗೆ ಹಾಕೊಂಡು ತೋಟಗಾರಿಕೆ ಮಾಡಬಹುದಲ್ಲ ಸರ್? ನಮ್ದು 4 ಎಕರೆ ತೋಟ ಐತೆ ಸರ್. 4 ಎಕರೆ ಸೀಸನ್ ಬ್ಯಾಡ್ ಗಿಟ್ಟಿದ್ನೆ ಸರ್. ಮಳಿ ಅವಾಗ ಫಸ್ಟ್ ಟೈಮ್ ಹೆಚ್ಚಿಗೆ ಹಾಕಿಸಿ ಎಲ್ಲ ನರ್ಸರಿಗೆ ಬೆಳೆಸ್ಕೇಸ್ತಿದ್ದೆ ಸರ್. ಸೋಸಿ ನಾನು ಬಳ್ಳಾರಿಲಿಂದ ಬೀಜ ತಮ್ಮಂದು ಕೇಸಿ ಹಾಕಿಸಿ ಎಲ್ಲ ಇದು ಮಾಡಿದ್ನೆ ಸರ್, ನರ್ಸರಿ ಬೆಳೆಸ್ಕೇಸಿ 1,57,000 ಚಿಲ್ಲರೆ ಸರ್ ಪಟ್ಟಿ ಮೆಣಸಿನ್ಕಾಯಿ. ಏನ್ ಮಾಡಮ್ ಸರ್, ಅದ್ರದ್ದು ಎಣ್ಣೆಗೆ ಆಗಿಲ್ಲ ಸರ್, ಗೊಬ್ಬರ ಕಳ್ರೆ ಎಣ್ಣೆಗೆ ಆಗಿಲ್ಲ ಅದ್ರದ್ದು ಮೆಣಸಿನಕಾಯಿ. ನಂದು ಒಂದು ತಿಂಗಳ ಉದ್ದಿರಿ ಕೊಟ್ಟಿನಿ ಸರ್ ಇನ್ನ ಮೆಣಸಿನಕಾಯಿ, ನಾನು ಬ್ಯಾಗ್ಡವ್ರಿಗೆ ಉದ್ದಿರಿ ಕೊಟ್ಟಿನಿ. ಇನ್ನ ಅಮೌಂಟ್ ಹಾಕಿಲ್ಲ ಸರ್ ಅವ್ರು. 1,57,000 ಚಿಲ್ಲರೆ ಆಯ್ತು ಸರ್, ಇನ್ನ ಹಾಕಿಲ್ಲ. ಇನ್ನೊಂದು 4-5 ದಿವಸ ಹಾಕ್ನಂದಾರ. ಅದ್ರದ್ದು ಎಣ್ಣೆಗೆ ಆಗಿಲ್ಲ, ಅದ್ರ ಬಳ್ಳಾರಿಲಿಂದ ಎಣ್ಣೆ ಮೇಂಟೈನ್ ಮಾಡಿನಿ ಸರ್ ನಾನು. ಅದಕ್ಕೆ ನಾಗರಾಜ್ ಅವ್ರ ಈಗ 160 ಕ್ವಿಂಟಲ್ 200 ಕ್ವಿಂಟಲ್ ತೊಗರಿ ಮಾರ್ತೀವಿ, ಅನಂತರ 45 ಕ್ವಿಂಟಲ್ ಕಡಲೆ ಮಾರ್ತೀವಿ. ಇವು ತಂದು ಹಾಕ್ತಿವಲ್ಲ ಪ್ರಾರಂಭದಲ್ಲಿ ಬಿತ್ತ ನಮಗ, ಇವೇನು ಅಡತಿ ಅಂಗಡಿ ಏನಾರ ಸಾಲ ಆಗಿಲ್ಲ ತಗೊಂಡಿರ್ತೀರನ್ನ ಅಡ್ವಾನ್ಸ್? ಏನಿಲ್ಲ ಸರ್, ಈಗ ಮತ್ತೆ ನಮ್ಮೂರಾಗ ಎಣ್ಣೆ ಗೊಬ್ಬರದವ್ರಿಗೆ ಅಂಗಡಿಯವ್ರಿಗೆ ನಾವು ಮತ್ತೆ ಪರಿಚಯಿರ್ತೀವಲ್ರಿ ಊರಂದು, ಆಮೇಲೆ ಮತ್ತೆ ಅವ್ರ ತಕ್ಕ ಉದಿರಿ ತಗೊಂಡಿರ್ತೀವಿ ನಾವು ಬೆಳೆ ಬಂದ್ಗಳಿಗೆ. ಈಗ ಈ ಫಸ್ಟ್ನೇ ಬೆಳೆ ಆಗಲಿ ಸೆಕೆಂಡ್ನೇ ಬೆಳೆ ಆಗಲಿ ಬಂದ್ಗಳಿಗೆ ಅವರಿಗೆ ದುಡ್ಡು ಅಮೌಂಟು ಬಡ್ಡಿ ಗೊಂಟೆ ಎಲ್ಲ ಅಷ್ಟು ಮಾರ್ಕೊಂಡು ಒಕ್ಕಿಸಿ ಕಟ್ಟಿ ಬರ್ತೀವಿ ಸರ್. ಹಂಗಾಗಿ ಮಾತಿ ಮಾತಾಡ್ಯಾರಂತಂದು ವರ್ಷಕ್ಕೆ ಉದ್ದಿರಿ ಕೊಟ್ಟಂತ ಹೋದ್ರೆ ಸರ್ ಅವರು. ಈ ಬೆಳೆ ಬಂತಪ್ಪ ಅಂತಂದ್ರೆ ಆ ಟೈಮ್ನಾಗ ಅವ್ರಿಗೆ ಮುಟ್ಟಿಸ್ಬಿಡ್ಬೇಕು. ಮುಟ್ಟಿಸ್ಬೇಕು ಸರ್, ಇಲ್ಲಕ್ಕೆ ಇನ್ನೊಂದ್ಸಲ ನಮ್ದು ನಮ್ಮ ಅಂಗಡಿ ಸನ್ನೆ ಕರ್ಕಲ್ಲ ಸರ್ ಅವರು. ಏನು ಸರ್ಕಾರ ಮತ್ತೆ ಕಡಿಮೆ ಬಡ್ಡಿ ದರದಾಗ ಲೋನ್ ಗಿನ್ ಇರ್ತಾವಲ್ಲ ಅವ್ನು ಮಾಡ್ಕೋಬೇಕು? ಏನಿಲ್ಲ ಸರ್, ನಮ್ಗೆ ಯಾವ ಲೋನ್ ಇಲ್ಲ, ಯಾವ ಸರ್ಕಾರ ಕಡಿಮೆ ಕಡಿಮೆ ಲೋನ್ ಇರ್ತಾವ, ಯಾವ್ದು ಸೌಲಭ್ಯನೇ ಇಲ್ಲ ಸರ್ ನಮ್ಗೆ. ಯಾವ ಸಾಲ ಮಾಡ್ಕೋಬೇಕು? ಮಾಡ್ಕೊಂಡ್ರೆ ಮಾಡ್ಕೊಂಡ್ರೆ ಸರ್, ನಮ್ಮಂತರಿಗೆ ಯಾರು ಕೇರ್ ಮಾಡ್ತಾರೆ ಸರ್? ಕೇಳ್ಬೇಕು. ಈಗ ಬೆಳೆ ಸಾಲ ಈಗ ಸೊಸೈಟಿದಾಗ ಇರ್ತದ ಆಟದಿಗೆ ಆ ಗೊಬ್ಬರ ಖಾಲಿ ಐತೆ ಎಣ್ಣೆ ಖಾಲಿ ಐತೆ ಅಂತ ಹೇಳ್ಬಿಡ್ತಾರೆ ಸರ್. ಎಲ್ಲರೂ ಕೆಲವೊಬ್ಬರು ದೊಡ್ಡ ದೊಡ್ಡವ್ರು ಬೆಳಕ ರೇಟ್ಗೆ ಗಾಡಿ ಸಂಗಟ ಲೋಡ್ ತುಂಬಿಕೊಂಡು ಹೋಗಿ ತಮ್ಮ ಮನೆ ಗಳಿಸ್ಕೊಂಡ್ಬಿಡ್ತಾರೆ ಸರ್. ನಮ್ಮಂತರಿಗೆ ಯಾರು ಕೇಳ್ತಾರೆ? ಹಂಗ ಕೆಸೆ ನಾವು ಹಿಂದೆ ಉಳಿದ್ ಸರ್. ನಾವು ನಾಗರಾಜ್ ಅವ್ರ ಮತ್ತೆ ಮನೆಗೆ ಹೈನ ಹೈನೇ ಸರ್, ಒಂದು ಆಕಳ ಪೂಜೆಕ್ಕಂತ ಒಂದು ಆಕಳ ಇಟ್ಕೊಂಡಿವಿ ಸರ್. ಮೊನ್ನೆ ಒಂದು ಆಕಳ ಸತ್ತಿರಿ, ಮನೆ ನಾವು ಆಕಳ ಮಾರಗಲ್ರಿ, ಮಣ್ಣನೆ ಮಾಡ್ತೀವಿ ಅದು ಸತ್ತುಗಳಿಗೆ. ಒಂದ್ ಎಮ್ಮೆ ಐತ್ರಿ ಸರ್, ಒಂದ್ ಎರಡು ಎತ್ತ ಅಂತ ಕಂಟಿ ನಮ್ ಜಲಮ ಇರತ್ತೆ ಇರ್ಬೇಕ್ರಿ. ಎತ್ತಗಳು ಎತ್ತಿರ್ಲಿಕ್ ನಮ್ ಜೀವನ ನಡೆಯಲ್ಲ ಸರ್. ಗಳೆವು ನಾವು ಎರಡು ಟ್ರ್ಯಾಕ್ಟರ್ ಇದೆ ಅಂದ್ರ ಸರ್ ನಮ್ಗೆ ಎತ್ತಿರ್ಲಿಕ್ ನಿದ್ದೆ ಬರಲ್ಲ. ನಮ್ಗ ನಾವ್ ಆ ಕಡೆ ಹೋದ್ಗಳಿಗೆ ಒಂದಿಷ್ಟು ಮೇವು, ಈ ಕಡೆ ಒಂದ್ಗಳಿಗೆ ಒಂದಿಷ್ಟು ಮೇವು ಹಾಕಿದ್ರೆ ನಮ್ದು ನೆಮ್ಮದಿರ್ ತಿಳ್ಕೊಂಡಿರ್ಲಿ. ಏಟ ಇಲ್ಲಿ ನಮ್ಗೆ ಎತ್ತ ಇರ್ಲೇಬೇಕು ಸರ್. ನಮ್ಗ ಗಳೆ ಬಿದ್ರೆ ಇರ್ಬೇಕು ಇರ್ಲಿಕ್ಕಿರ್ಬೇಕು. ನಮ್ ಮನೆಗೆ ಎರಡು ಒಂದ್ ಜೊತೆ ಎತ್ತಿರ್ಲಿಕ್ಕೆ ನಮ್ಗೆ ನಿದ್ದೆ ಬರಲ್ಲ ಸರ್. ಎರಡು ಟ್ರ್ಯಾಕ್ಟರ್ ಇದೆ ಸರ್, ಆದ್ರ ನನಗೆ ಎರಡು ಎತ್ತಬೇಕು. ಟ್ರ್ಯಾಕ್ಟರ್ ಇಲ್ಲ, ಮನೆ ಕೆಲಸ ಮಾಡ್ತಾವ ಮತ್ತೆ ಏನಾದ್ರು ಬೇರೆ ಇಲ್ರಿ? ಮಾಡ್ತಾವ್ರಿ, ಹೊರಗಿಂದ ಮಾಡ್ತಾವ, ಮನೆಯಿಂದ ಮಾಡ್ತಾವ ಸರ್. ಒಂದ್ ಟ್ರ್ಯಾಕ್ಟರ್ ಮನೆಯಿಂದ ನೋಡ್ಕೊಂಡು ಹೋಗ್ತಾರೆ, ಒಂದ್ ಟ್ರ್ಯಾಕ್ಟರ್ ಹೊರಗೆ ದುಡಿತು ಸರ್. ಖುದಾನ್ ಸಾಬ್ ಅವ್ರೆ, ಈಗ ನಿಮ್ದು ಕೂಡ ಬಹಳಷ್ಟು ಕೃಷಿ ಬದುಕು, ಬಹಳಷ್ಟು ಅನುಭವ ಐತೆ ನಿಮ್ಗೆ. ಯಾಕಂತಂದ್ರೆ ಈಗ ಬಹಳಷ್ಟು ವರ್ಷಗಳಿಂದ ನೀವು ಕೃಷಿಯನ್ನ ಮಾಡ್ಕೊಂತ ಬಂದ್ರಿ. ಈಗ ಮೊದಲಿದ್ದ ಬೆಳೆಗಳಿಗೂ ಮತ್ತು ಈಗಿನ ಬೆಳೆಗಳಿಗೂ ಖರ್ಚು, ಇಳುವರಿ, ರೇಟು ಹೆಂಗ್ರಿ? ಮೊದಲಂದ್ರೆ ರೇಟ್ ಇರ್ತಿದ್ದಿಲ್ರಿ, ಇಳುವರಿನಂತ ಪರಿ ಇಳುವರಿ ಬರ್ತಿದ್ದಿಲ್ರಿ. ಯಾಕಂದ್ರೆ ಒಂದ್ ವರ್ಷ ಇಳುವರಿ ಬಂತಂದ್ರೆ 4 ವರ್ಷ ತರ ಇಳುವರಿ ಬರ್ತಿದ್ದಲ್ರಿ. ಮತ್ತೆ ಈಗ 3 ವರ್ಷದಿಂದ ಇಳುವರಿ ಚಲೋ ಬರಕತೈತಿ, ಬೆಳೆ ಚಲೋ ಬರಕತೈತಿ ರೀ. ಅಸಲ್ ಏನಂತಾರೆ, ಒಂದೇ ಟೈಮ್ನಾಗ ಸ್ವಲ್ಪ ಕಾಯಿಸ್ತೇವೆ ಬರೋ ರೇಟ್ ಕಮ್ಮಿ ಬೆಳೆ ಸರಿ ಬರೋಲ್ರಿ. ಯಾವ ಟೈಮ್ ಅಂದ್ರೆ ಹೂವು ಬಿಟ್ಟು ಕಾಯಿ ಡೇಟ್ನಾಗ ಅದೇ ಟೈಮ್ನಾಗ ಒಂದು 8 ದಿವಸ ಮಳೆ ಐತಪ್ಪ ಅಂದ್ರೆ ಗಾಬ್ ಬಂದ್ಬಿಡ್ತೀರಿ. ಅದಕ್ಕೆ ಸ್ವಲ್ಪ ಲಾಸ್ ಇದ್ದ ಇನ್ನ ಈ ವರ್ಷ ಇಳುವರಿ ಇಂಥ ನಮನೆ ಬರ್ತದಲ್ರಿ. ಗಿಡ ಹಿಂಗೆ ಹೂದ್ ಕೂಡ ಹಿಂಗೆ ಬಗ್ಗಿದ್ದು ರೀ. ಏ ಫಲ ನಾವು ಎಂದಿಗೆ ನೋಡಿದ್ದಿಲ್ಲ. ಆ ಫಲ ಆ ಟೈಮ್ನಾಗ ಒಂದೇ ಎನಿ ಉದಿರಲ್ಲ ಸ್ವಲ್ಪ ತುಪ್ಪ ಮತ್ ನೋಡ್ರಿ ಆ ಟೈಮ್ನಾಗ ಉದಿದ್ರೆ ಎಕರೆಗೆ ಕಿಂಟಲ್ ಬರ್ತದೆ ಎರಡು ಕಿಂಟಲ್ ಬರ್ತದೆ ತೊಗರಿ ಆ ನಮ್ಮನಿದ್ದು ಬೆಳಿ. ಈಗ ಮೊದ್ಲಿದ್ದ ಬೀಜಗಳು ಸುಧಾರಿಸಿ ಆಗ್ಯಾವ, ಗೊಬ್ಬರನು ಕೂಡ ಚಲೋ ಬರಕತ್ತಾವ, ಈಗ ಇಳುವರಿನೂ ಕೂಡ ಚಲೋ ಬರ್ಬೇಕಲ್ಲ. ಗೊಬ್ಬರ ಅಲ್ಲೇ ಚಲೋ ಬರ್ತಾವ ಅಂಬದ್ಬಿಟ್ಬಿಟ್ಟು ಡುಪ್ಲಿಕೇಟ್ ಗೊಬ್ಬರ ಜಾಸ್ತಿ ಐತ್ರಿ, ಗೊತ್ತಿದ್ದ ಮನುಷ್ಯಾಗ ಗೊತ್ತದು. ಈಗ ಅದಕ್ಕೆ ಗೋದಾಮ್ ಸಾಹಬ್ ಅವ್ರೆ, ಮನೆಗೆ ಹೈನಾಗಿತ್ತಪ್ಪ ಅಂತಂದ್ರೆ ಈಗ ಆಕಳು ಎಮ್ಮೆ ಇದ್ವಪ್ಪ ಅಂತಂದ್ರೆ ದನದ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ತಿಪ್ಪೆ ಗೊಬ್ಬರ ಆಗ್ತದೆ, ಅದು ಸರ್ಕಾರಿ ಗೊಬ್ಬರ ತಪ್ಪದ ಅಂತ ಹೇಳ್ತಾರೆ. ತಪ್ಪದ್ರಿ, ತಪ್ಪದ ಒಂದು ಒಂದು ವರ್ಷ ರೀ, ಎನಿಗೆ ಅಂದ್ರೆ ಹತ್ತು ವರ್ಷದಾರ ತಡ್ಕೊತಾರಿ. ಮಸಿ ಮಾತ್ರ ಇವತ್ತು ತೆಗೆದು ಹಾಕಿರಲ್ಲ, ಮಳೆ ವರ್ಷ ಬೇಕು. ಈ ವರ್ಷ ಹತ್ತು ಟ್ರಿಪ್ ಗೊಬ್ಬರ ಹೊಡೆದು ಮೆಸಿಗೆ ಮಾಡಿದ್ರಿ, ಸತ್ಯ ರಾಸ ಆಗಿಬಿಡಿದ್ರಿ. ಈಗ ಮತ್ತೆ ಗೊಬ್ಬರ ಹೊಡಿಬೇಕಂತ ಏನಿಗೆ ಅಂದ್ರೆ ನೀವು ಒಂದು ಸಲ ಹಾಕಿಬಿಟ್ರಪ್ಪ ನೀವು ಹತ್ತು ವರ್ಷದಾಗ ಬೇಕೇ ಇಲ್ಲ. ಉದಾನ್ ಸಾಹಬ್ ಅವ್ರ, ಈಗ ನಿಮ್ ಕೈ ಮೇಲೆ ಎಷ್ಟು ವರ್ಷ ಒಕ್ಕಲ್ತನ ಮಾಡ್ಕೊಂಡು ಬಂದಿರಲ್ಲ, ಏನಾದ್ರು ಸುಧಾರಣೆ ಆಗೈತೆ ಮನೆಯಾಗ? ನಮ್ಮ ಮನೆಯಾಗ ನಾವು ಸುಧಾರಣೆ ಆಗಿವ್ರಿ, ಬದಲ್ ನಮಗೆ ತಿಂಬಾಕ್ ಕುಳಿತಿಲ್ಲ, ಒಬ್ಬರು ಪಿರೇ ಇದ್ದೀವಿ. ನಮ್ಗೆ ಎರಡು ಹತ್ತು ನಮ್ಮ ಬೀಗರು ಕೊಟ್ಟು ಒಕ್ಕಲ್ತನ ಮಾಡಿದ್ದಕ್ಕೆ ನಾವು ಮುಂದರದಕ್ಕೆ ನಮ್ಮ ಪಾಳಿಗೆ ನಾವು ಹಾಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಕೊಟ್ಟು ಮನೆ ಕಟ್ಟಿಸಿದ್ದೀನಿ ರೀ. ಅದ್ರಾಗ ಇದ್ರಾಗ ಬೆಳೆದು ಒಕ್ಕಲ್ತನ ಮೇಲೆ, ಒಕ್ಕಲ್ತನ ಮೇಲೆ ರೀ, ಬದಲೇ ಇಲ್ಲ. ಹಾಗೆ ಮಗ ಒಬ್ಬರು ಡ್ರೈವರಿಗೆ ಮಾಡ್ತಾನೆ ರೀ, ಈಗ ಒಬ್ಬ ಮಗ ಒಕ್ಕಲ್ತನ ಮಾಡ್ತಾವ, ಒಬ್ಬ ಮಗ ಈಗ ನೆಲ್ಲ ಪರ ಮಾಡ್ತಾರ, ಬೇರೆ ಬೇರೆ ಥರ ಇದಾರೆ, ಮಕ್ಕಳು ಬೇರೆ ಇದಾರೆ, ಒಬ್ಬನೇ ಕಲ್ತಿದಾರೆ. ಅವ್ರು ಸರಿಗೆ ದಗದ ಮಾಡ್ಲಾರ್ದಕ್ಕೆ ನಮ್ದು ಅವ್ನ ಚಲೋ ದಗದ ಮಾಡಿದ್ರೆ ನಮ್ಗೆ ಮತ್ತೆ ಹೆಂಗಿದ್ದಂಗೆ ನಡೀತಿತ್ತು. ಉದಾನ್ ಸಾಹಬ್ ಅವ್ರ, ಇತ್ತೀಚಿನ ಕಾಲದಾಗ ರೈತರು ಸಾಲ ಇಲ್ಲದ ನೆಮ್ಮದಿಯಾಗಿ ಬದುಕಿದ್ರಪ್ಪ ಅಂತ ಅದೇ ದೊಡ್ಡ ಮಾತು. ಈಗ ಸಾಲ ಇಲ್ಲದ ನಂಬಿಕೆಯಾಗಿ ಬದುಕಾಕಿತ್ತೀವಿ ನೋಡ್ರಿ, ಸದ್ಯ ಮಾಡ್ತೀವಿ ನಮ್ದು ಸಾಲ ಇಲ್ಲ, ಏನಿಲ್ಲ, ನಮ್ಮ ಬೆಳೆದಲ್ಲಿಗೆ, ನಮ್ಮ ಊಟ ಮಾಡ್ದಲ್ಲಿಗೆ, ಲೈಬ್ರರಿಗೆ ಆರಾಮಿದ್ದೀವಿ ನೋಡ್ರಿ. ಒಟ್ಟಿನಲ್ಲಿ ಕವಿತಾಳ ಭಾಗದಲ್ಲಿ ಜನರು ಹೆಂಗದಾರ ಒಕ್ಕಲ್ತನ ಈ ಸಲ ಚಲೋ ಆಗ್ಯದ? ಈ ವರ್ಷ ಒಕ್ಕಲ್ತನ ಚಲೋ ಆಗ್ಯದ್ರಿ, ಇದ್ದ ಜನಕ್ಕೆ, ಇಲ್ಲ ಜನಕ್ಕೆ ಇಲ್ರಿ, ಆಗ್ಲಾರ್ದ ಜನಕ್ಕೆ ಆಗೇ ಇಲ್ಲ ತೊಗರಿ, ಆಗ ಜನಕ್ಕೆ ಬಿಳಿಜೋಳ ಅಂತಾರೆ ಬಂದೇ ಇಲ್ರಿ, ಇಳುವರಿ ಬಂದಿಲ್ಲ, ಬೆಳೆನೆ ಬಂದಿಲ್ರಿ, ಬಿಳಿಜೋಳ ಬಂದಿಲ್ಲ, ಬಂದಿಲ್ರಿ, ಬಹಳ ಬಂದಿಲ್ರಿ. ಮಳೆಗಾಲ ಸಮಸ್ಯೆ, ಮಳೆಗಾಲ ಸಮಸ್ಯೆ ರೀ, ಸ್ವಲ್ಪ ಮಳೆ ಜಾಸ್ತಿ ಹತ್ಕೊಂಡ್ಬಿಡ್ತೇವೆ. ಮಳೆ ಹತ್ತಿಂದ್ರೆ ಏನಾಗದಲ್ರಿ, ಅದ್ ಬೆಳೆ ಬರ ಇಟ್ಟಾಗ ಬೇರೆ ಇಟ್ಟಾಗ ಒಂದ್ ಸಲ ಮನೆ ಉಕ್ಕಿತಿ ಅಂದ್ರೆ ಅಲ್ಲಿಗೆ ರದ್ದಾಗ್ಬಿಡ್ತೇವೆ. ಆ ಟೈಮ್ ಬರ್ಬೇಕ್ರಿ, ಆ ಟೈಮ್ ಬರಲ್ರಿ. ಸ್ವಾತಿ ಮಳೆ ಬಂದಿದ್ರೆ ಸಂಪೂರ್ಣ ಬೆಳಿದ್ವಿ, ಈ ಸಾಕಿ ಮಳೆ ಅಂದ್ರೆ ಭೂಮಿ ಬಿಗುತ್ತಾ ಹತ್ತಿರ, ಅದು ನೆಲ ಮುಳ್ಳಾದಂಗ ಹತ್ತಿರ, ಆ ಬೆಳೆ ಬರದಲ್ಲ. ಏನಂದ್ರಿ ನಾಗರಾಜ್ ಅವ್ರೆ, ಮತ್ತೆ ಒಕ್ಕಲ್ತನ ಚಲೋ ಲಾಭ ಆಗ್ಬೇಕು, ಚಲೋ ಖುಷಿಯಿಂದ ಇರ್ಬೇಕು ರೈತಪ್ಪ ಅಂತಂದ್ರೆ ಮಳೆ ಬೆಳೆ ಹೆಂಗಾಗ್ಬೇಕು, ರೇಟ್ ಹೆಂಗ್ ಸಿಗ್ಬೇಕು, ಏನ್ ಅನಿಸುತ್ತೆ ನಿಮಗೆ? ಏನಿಲ್ಲ ಸರ್, ಈಗ ಎರಡು ವರ್ಷದಿಂದ ತೊಗರಿ ರೇಟ್ ಏನಾಯ್ತು ರೀ, ಅದ್ರಂಗ ಸಿಕ್ಕಂತ ಹೋದ್ರೆ ನಾವು ರೈತರು ಸಂಪೂರ್ಣ ಇಗ್ಗಿನಾಗಿರ್ತೀವಿ ಸರ್. ಮಳೆ ಬೆಳೆ ಚಲೋ ಆಗ, ಮಳೆ ಬೆಳೆ ಚಲೋ ಆಗ್ಬೇಕು ಸರ್. ಸ್ವಲ್ಪ ಆಮೇಲೆ ಹತ್ತಿದ್ದು ಸ್ವಲ್ಪ ಕಮ್ಮಿ ಆಗ್ಬಿಟ್ಟದ ಸರ್. ಈಗ ನಿಮ್ ಕಡೆ ಹತ್ತಿ ಹಾಕಂಗಿಲ್ಲ? ಹತ್ತಿ ಕಮ್ಮಿ ರೀ ಸರ್ ನಮ್ ಕಡೆಗೆ, ಯಾಕಂತ ಕೇಳ್ರಿ, ನೀರಾವರಿ ಇಲ್ಲಲ್ರಿ, ಮಳಿಗೆ ತೆಕ್ಕಬೇಕಲ್ರಿ ಬೆಳೆ, ಹಂಗಾಗಿ ಸ್ವಲ್ಪ ಕಮ್ಮಿ ಆಗ್ತಾರ್ರಿ, ಆಗ್ತಾರ್ರಿ, ಸ್ವಲ್ಪ ಕಮ್ಮಿ ಆಗ್ತಾರೆ, ತೊಗರಿ ನಮ್ಮ ಭಾಗದಲ್ಲಿ ಜಾಸ್ತಿ ಸರ್. ಒಳ್ಳೆಯದು ಖುದಾನ್ ಸಾಹಬ್ ಮತ್ತು ನಾಗರಾಜ್ ಅವರಿಗೆ, ಯಾಕಂತಂದ್ರೆ ಒಕ್ಕಲ್ತನ ಅನ್ನೋದು ಬಹಳ ಕಷ್ಟದ ಕೆಲಸ, ಒಂದು ತಪಸ್ಸಿದ್ದಂಗೆ ಒಂದು ವರ್ಷ ಹೀಗಾಗಿರ್ತದೆ, ಒಂದು ವರ್ಷ ಹೀಗಾಗ್ತದೆ, ಆದ್ರೂ ಕೂಡ ರೈತ ಬಾಂಧವರು ಬಿಡಕ್ಕೆ ಬರೋದಿಲ್ಲ, ಬಿಟ್ಟರು ಕೂಡ ಅವರ ಮನಸ್ಥಿತಿ ಬಿಡೋಕ್ಕೆ ತಯಾರಿರೋದಿಲ್ಲ. ಒಟ್ಟಿನಲ್ಲಿ ಏನಾಗಬೇಕಪ್ಪ ಅಂತಂದ್ರೆ ರೈತರಿಗೆ ಒಂದು ಚಲೋ ಮಳೆ ಬರಬೇಕು, ಬೆಳೆ ಬರಬೇಕು, ಮುಖ್ಯವಾಗಿ ರೇಟು ಒಂದು ಲೆಕ್ಕಕ್ಕೆ ಸಿಕ್ತಪ್ಪ ಅಂತಂದ್ರೆ ಯಾವುದೇ ರೈತ ಸಾಲ ಮಾಡಲಾರ್ದಂಗೆ ಖುಷಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಿಮ್ಮ ಮುಂದಿನ ಕೃಷಿ ಬದುಕು ಇಬ್ಬರಿಗೂ ಒಳ್ಳೆಯದಾಗಲಿ, ನಿಮ್ಮ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಖುದಾನ್ ಸಾಹಬ್ ಮತ್ತು ನಾಗರಾಜ್ ಅವರು, ನಿಮ್ಮಿಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಮಾನ್ವಿ ತಾಲೂಕಿನ ಕವಿತಾಳ ಗ್ರಾಮದ ನಾಗರಾಜ್ ಮತ್ತು ಖುದಾನ್ ಸಾಬ್ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ಚಿತ್ರನಟ ರಮೇಶ್ ಅರವಿಂದ್. ಹೆಣ್ಣು ಭ್ರೂಣಗಳ ಹತ್ಯೆಯಿಂದ ಸಮಾಜದಲ್ಲಿ ಅಪಾಯವನ್ನು ಉಂಟು ಮಾಡ್ತಾ ಇದೀವಿ. ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಆರೋಗ್ಯಕರ ಸಮಾಜವನ್ನ ನಿರ್ಮಿಸಿ. ನೆನಪಿಡಿ, ಭ್ರೂಣ ಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023ರವರೆಗೆ ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800 180 150 1551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:18. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತಾ ಜಂಕ್ಷನ್, ಮತದಾತಾ ಜಂಕ್ಷನ್, ಮತದಾತಾ ಜಂಕ್ಷನ್. ಭಾರತ್, ಸ್ವಲ್ಪ ಯೋಚನೆ ಮಾಡು. ಪ್ರಾಚೀನ ಕಾಲದ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ವೇಳೆ ಪ್ರಜಾತಂತ್ರದ ಮಂತ್ರ ಇಲ್ಲದೆ ಹೋಗಿದ್ರೆ ಏನಾಗ್ತಾ ಇತ್ತು? ನಮ್ ಗ್ರಂಥಗಳಲ್ಲಿ ಮತದಾನದ ವ್ಯವಸ್ಥೆ ಬಗ್ಗೆ ಅದೆಷ್ಟು ವರ್ಣನೆಗಳು ದೊರಕಿದೆ ಅಂತಂದ್ರೆ. ಓಹೋಹೋ ಭಾರತಿ, ಕಂಟ್ರೋಲ್ ಕಂಟ್ರೋಲ್, ಸ್ವಲ್ಪ ತಾಳ್ಮೆ ಇರಲಿ ವೀರ ಬಾಲಕಿಯೇ. ಇದ್ದಕ್ಕಿದ್ದ ಹಾಗೆ ನೀನು ಹೀಗೆ ವರ್ತಮಾನದಿಂದ ಭೂತಕಾಲಕ್ಕೆ ಹೋಗ್ಬಿಟ್ರೆ ಹೇಗೆ ಹೇಳು? ಮೊದಲು ನಮ್ಮ ಕೇಳುಗರಿಗೆ ನಮಸ್ಕಾರ ಆದ್ರೂ ಹೇಳ್ಬೇಕಲ್ವಾ? ಓಹೋ ಸರಿ ಸರಿ ಸರಿ. ನಮ್ಮೆಲ್ಲ ಮತದಾತ ಜಂಕ್ಷನ್ ನ ಕೇಳುಗರಿಗೆಲ್ಲ ನಾನು ಭಾರತಿ ಡಬಲ್ ನಮಸ್ಕಾರದೊಂದಿಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಪ್ರಿಯ ಕೇಳುಗರೆ, ನನ್ನ ನಮಸ್ಕಾರ ಕೂಡ ಸ್ವೀಕರಿಸಿ. ಈ ಭಾರತಿ ಭೂತಕಾಲದ ಬಗ್ಗೆ ಕೇಳಿದ ಪ್ರಶ್ನೆಯಿಂದ ನಾನಂತೂ ಸಖತ್ ಕಂಗಾಲಾಗ್ಬಿಟ್ಟಿದ್ದೀನಿ. ಅರೆ ಭಾರತ್, ಒಂದ್ ಸಣ್ಣ ಪ್ರಶ್ನೆ ಕೇಳಿದಕ್ಕೆ ಇಷ್ಟೊಂದ್ ಕಂಗಾಲಾಗ್ಬಿಡೋದಾ? ಸಣ್ಣ ಪ್ರಶ್ನೆ ದೊಡ್ಡ ಪ್ರಶ್ನೆ ಅಂತಲ್ಲ ಭಾರತಿ, ಕಾರ್ಯಕ್ರಮ ಇನ್ನು ಈಗ ಶುರು ಆಗ್ತಾ ಇದೆ. ಆಗ್ಲೇ ನೀನು ಹೀಗೆಲ್ಲ ಪ್ರಶ್ನೆ ಮುಂದಿಟ್ಬಿಟ್ರೆ ಹೇಗೆ ಅಂತ. ಆಗಿದ್ದಾಗೋಯ್ತು ಬಿಡು ವೀರ ಬಾಲಕ, ಪ್ರಶ್ನೆ ಕೇಳಿದ್ದೇನೆ ಅಂತಂದ್ರೆ ಉತ್ತರ ಖಂಡಿತ ಸಿಕ್ಕೇ ಸಿಗುತ್ತೆ, ಸ್ವಲ್ಪ ಕಾಯ್ಬೇಕು ಅಷ್ಟೇ. ಆಯ್ತಮ್ಮ ಆಯ್ತಮ್ಮ, ಕಾಯೋಣ. ಸಾಹಸ ಅಪಾರ ಮೇಲೆ ಕಣ ಕಣ ಮೇ ದಿವ್ಯ ಜ್ಞಾನ, ಚಲೋ ಕರೇ ಮತದಾನ, ಆಓ ಕರೇ ಮತದಾನ. ಭಾರತಿ, ಅಂದ್ಹಾಗೆ ನಿನ್ನ ಪ್ರಶ್ನೆ ಕಥೆ ಏನಾಯ್ತಮ್ಮ? ಪ್ರಶ್ನೆ ಕಥೆ ಏನಾಯ್ತು ಅಂತ ಕೇಳೋದಕ್ಕೂ ಮುಂಚೆ ಇನ್ನೂ ಒಂದು ಅಪ್ಡೇಟ್ ಇದೆ. ಅಲ್ಲಿ ನೋಡು, ನಮ್ಮ ಈ ಬೈಠಕ್ನ ಶೋಭೆ ಹೆಚ್ಚಿಸೋದಕ್ಕೆ ಯಾರು ಬರ್ತಾ ಇದ್ದಾರೆ? ನಮ್ಮ ಎಲೆಕ್ಷನ್ ಅಂಕಲ್. ಓಹೋಹೋ, ಎಲೆಕ್ಷನ್ ಅಂಕಲ್, ನಮಸ್ಕಾರ ನಮಸ್ಕಾರ. ಬಹಳ ಒಳ್ಳೆ ಟೈಮಿಗೆ ಬಂದಿದ್ದೀರಿ ನೋಡಿ. ನಮಸ್ಕಾರ ಭಾರತಿ, ನಮಸ್ಕಾರ ಭಾರತ್. ಇಲ್ಲಿ ಬರ್ತಾ ಇರೋವಾಗ ಅದೇನೋ ಕೇಳಿದೆ, ಅದೇನೋ ಪ್ರಶ್ನೆ ಉತ್ತರ ಅಂತ ಹೇಳಿ. ಏನ್ ಸಮಾಚಾರ, ಏನ್ ಪ್ರಶ್ನೆ ಏನ್ ಉತ್ತರ? ಅಂಕಲ್, ಈ ಭಾರತಿ ಇದಳಲ್ಲ, ಏನೇನೋ ಕಲ್ಪನೆ ಮಾಡಿಕೊಂಡು ಅವಳ ತಲೆ ಕೆಡಿಸ್ಕೊಳ್ಳೋದಲ್ಲದೆ ನನ್ನ ತಲೆನೂ ಕೆಡಿಸ್ತಾ ಇದ್ದಾಳೆ. ಒಳ್ಳೆ ಕೆಲಸ ಮಾಡ್ತಿದ್ದಾಳೆ ಅವಳಾಗಾದ್ರೆ. ಈ ಕಲ್ಪಿಸ್ಕೊಂಡು ಅಂತಿದ್ದಂಗೆ ನಮ್ಮ ಕಲ್ಪನಾ ಬಂದ್ಬಿಟ್ಲು ನೋಡಿ. ಕಲ್ಪನಾ ಸವಾರಿ ಈ ಕಡೆನೆ ಬರ್ತಾ ಇದೆ. ಕಲ್ಪನಾನೇ ಕೇಳೋಣ ಬಾ. ಏನಮ್ಮ ಕಲ್ಪನಾ? ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಅಮ್ಮ. ಇವತ್ತು ಯಾವ ವಿಷಯದ ಬಗ್ಗೆ ಚರ್ಚೆ ವಿಮರ್ಶೆ ಸಾಕ್ತಾ ಇದೆ? ಬಾ ಬಾ ಬಾ ಕಲ್ಪನಾ, ಈ ನನ್ನ ಕಲ್ಪನೆಯನ್ನ ಒಂದು ನಿಮಿಷ ಮರೆತು ಈ ಕಲ್ಪನಾಳನ್ನ ಮತದಾನ ಜಂಕ್ಷನ್ಗೆ ಸ್ವಾಗತಿಸೋಣ. ಕಲ್ಪನಾ ಹೇಗಿದೀಯಾ, ಏನ್ ಕಥೆ? ಅಯ್ಯೋ ಭಾರತಿ, ನನ್ನ ಕಥೆ ಅಂತೂ ಕೇಳಲೇಬೇಡಿ. ಅಂತದ್ದೇನಾಯ್ತು ಕಲ್ಪನಾ? ಹೌದು, ಏನಾಯ್ತು? ಏನ್ ಹೇಳಿ ಭಾರತ್, ನಿನ್ನೆ ನನ್ನ ಕಸಿನ್ ಕಾರ್ತಿಕ್ ಬಂದಿದ್ದ. ಅವನಿಗೆ 25 ವರ್ಷ ಆದ್ರೂ ಸಹ ಒಂದ್ ಎಲೆಕ್ಷನ್ ನಲ್ಲೂ ಕೂಡ ಅವನು ಓಟ್ ಹಾಕಿಲ್ಲ. ಓಟ್ ಹಾಕೋದಿರ್ಲಿ, ವೋಟರ್ ಐಡಿ ಸಹ ಮಾಡಿಸಿಲ್ಲ ಅವನು. ಅಯ್ಯೋ, ಮೊದ್ಲು ವೋಟರ್ ಐಡಿ ಮಾಡಿಸ್ಕೊಳೋ ಅಂದ್ರೆ ಯಾರ್ ಗೆದ್ದು ಬಂದ್ರೆ ನನ್ಗೇನಾಗ್ಬೇಕು, ಗೆದ್ದವನಿಗಷ್ಟೇ ಲಾಭ ಅಂತ ನನ್ಗೆ ಡೈಲಾಗ್ ಹೊಡಿತಾನೆ. ಎಲೆಕ್ಷನ್ ಬಗ್ಗೆ ಅವನ್ ತೋರಿಸ್ತಾ ಇರೋ ಉದಾಸೀನ ನೋಡಿ ನನ್ಗೂ ಸುಸ್ತಾಗ್ಬಿಟ್ಟಿದೆ. ಹಾಗಾದರೆ ಕಲ್ಪನಾ, ಬಾಲಕನನ್ನ ಕರೆತಂದು ಸ್ವೀಪ್ಗೆ ಶರಣಾಗು, ಚುನಾವಣೆ ಬಗೆಗಿನ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಕಾಣು. ಅಂಕಲ್ ಪ್ಲೀಸ್, ಈ ರೀತಿ ಒಗಟಾಗಿ ಮಾತಾಡೋದನ್ನ ನಿಲ್ಲಿಸ್ತೀರಾ? ಅಂದಹಾಗೆ ಈ ಸ್ವೀಪ್ ಅಂದ್ರಲ್ಲ, ಹಾಗಂದ್ರೇನು ಅಂಕಲ್? ನಾನಂತೂ ಕ್ರಿಕೆಟ್ ನ ಸ್ವೀಪ್ ಶಾಟ್ ಬಗ್ಗೆ ಮಾತ್ರ ಕೇಳಿದೀನಿ. ಈ ಎಲೆಕ್ಷನ್ ಗೆ ಸಂಬಂಧಿಸಿದ ಹಾಗೆ ಸ್ವೀಪ್ ಅನ್ನೋದು ಹೆಸರನ್ನ ನಾನು ಮೊದಲ ಸಲ ಕೇಳ್ತಾ ಇದ್ದೀನಿ. ಹಾಗಂದ್ರೇನು ಅಂಕಲ್? ಸ್ವೀಪ್ ಅಂದ್ರೆ SVEEP ಅನ್ನೋ 5 ಅಕ್ಷರಗಳ ಸಂಯೋಜನೆ. ಮೊದಲು ಈ ಸ್ವೀಪ್ SVEEP ನ ವಿಸ್ತೃತ ರೂಪ ಏನು ಅಂತ ನಾವು ತಿಳ್ಕೋಬೇಕಾಗತ್ತೆ. ಸ್ವೀಪ್ ಅಂತಂದ್ರೆ ಏನಪ್ಪಾ ಅಂದ್ರೆ ಸಿಸ್ಟಮ್ಯಾಟಿಕ್ ವೋಟರ್ಸ್ ಎಜುಕೇಷನ್ ಅಂಡ್ ಎಲೆಕ್ಟೋರಲ್ ಪಾರ್ಟಿಸಿಪೇಷನ್ ಅಂತ. ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ಮತದಾರರಿಗಾಗಿ ಸುವ್ಯವಸ್ಥಿತ ಶಿಕ್ಷಣ ಮತ್ತು ಚುನಾವಣಾ ಸಹಭಾಗಿತ್ವ ಅಂತ. ಅಂಕಲ್, ಈಗ ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ ಸಶಕ್ತ ಪ್ರಜಾಪ್ರಭುತ್ವ ಸರ್ವರ ಸಹಭಾಗಿತ್ವ ಅಂತನೂ ಇದೆಯಲ್ಲ. ಬೇಷ್ ಬೇಷ್ ಕಲ್ಪನಾ, ನಾನಿಲ್ಲಿ ಈ ಭಾರತ್ ಭಾರತಿಗೆ ಸ್ವೀಪ್ ನ ಹೇಳ್ತಾ ಇದ್ರೆ ನೀನ್ ಸೀದಾ ಸ್ವೀಪ್ ನ ವೆಬ್ಸೈಟ್ ಗೆ ಲಗ್ಗೆ ಇಟ್ಬಿಟ್ಟಿದ್ಯಾ. ಅಲ್ಲಂತೂ ಸ್ವೀಪ್ ಬಗ್ಗೆ ಎ ಟು ಝೆಡ್ ಮಾಹಿತಿ ಇದೆ ನೋಡು. ಅದೇನೋ ಸರಿ ಅಂಕಲ್, ಆದ್ರೆ ಈ ನೀವು ಕವಿತೆ ಕಥೆಗಳ ಮೂಲಕ ಇದನ್ನೆಲ್ಲ ತಿಳಿಸ್ಕೊಡ್ತಿರಲ್ಲ, ಅದೇ ಬಹಳ ಮಜಾ ಇರುತ್ತೆ ಬಿಡಿ. ಸರಿಯಾಗಿ ಹೇಳ್ದೆ ಭಾರತ್ ನೀನು. ಈ ಎಲೆಕ್ಷನ್ ಅಂಕಲ್ ಈ ನಮ್ಮ ಶಾಯರಿ ಲೋಕದಲ್ಲಿ ಹೇಗೆ ಮಿರ್ಜಾ ಗಾಲಿಬ್ಗೆ ಒಂದು ವಿಶಿಷ್ಟ ಸ್ಥಾನ ಇದೆಯೋ, ಹಾಗೆ ನಮ್ಮ ಎಲೆಕ್ಷನ್ ಅಂಕಲ್ ಗೆ ಮತದಾನ ಜಂಕ್ಷನ್ ನಲ್ಲಿ ತಮ್ಮದೇ ಆದ ಒಂದು ವಿಶಿಷ್ಟ ಸ್ಥಾನವನ್ನ ಕಲ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ನಗ್ತೀರಾ ಅಂಕಲ್? ನಾ ಹೇಳಿ ಸರಿ ಅಲ್ವಾ ಭಾರತ್? ಖಂಡಿತವಾಗಿ ಭಾರತ್. ಈ ಹೊಗಳಿಕೆ ಕೇಳಿ ಈ ಮತದಾನ ಜಂಕ್ಷನ್ ಇನ ಮೊಗಾಂಬೋ ಖುಷುವ, ಬಹುತ್ ಖುಷುವ. ಇದೇ ಖುಷಿನಲ್ಲಿ ಕೇಳ್ತಾ ಇದ್ದೀನಿ, ಸ್ವೀಪ್ ಬಗ್ಗೆ ಇನ್ನೂ ಏನೇನ್ ಮಾಹಿತಿ ಬೇಕು ಈಗಲೇ ಕೇಳ್ಬಿಡಿ, ಎಲ್ಲ ಹೇಳ್ತೀನಿ. ಅಂಕಲ್, ಸ್ವೀಪ್ ನ ಇತಿಹಾಸದಿಂದ ಆರಂಭಿಸಿ ಇದುವರೆಗಿನ ಪಯಣದ ಬಗ್ಗೆ ಹೇಳಿ. ಸ್ವೀಪ್ ನ ಬಗ್ಗೆ ನಮಗೆ ಅರ್ಥ ಮಾಡ್ಕೊಳ್ಳಕ್ಕೆ ಆಗ ತುಂಬಾ ಸುಲಭ ಆಗುತ್ತೆ. ಕರೆಕ್ಟ್ ಆಗಿ ಹೇಳಿದೆ ನೋಡು ಕಲ್ಪನಾ. ಇತಿಹಾಸದ ಕನ್ನಡಿನಲ್ಲಿ ವರ್ತಮಾನದ ಪ್ರತಿಬಿಂಬನ ನೋಡಿದ್ರೆ ಅದರ ಮುಖ ಮತ್ತೆ ಚಾರಿತ್ರ ಎರಡೂ ಸ್ಪಷ್ಟವಾಗಿ ಕಾಣಿಸುತ್ತಂತೆ. ಇದನ್ನೇ ಇಂಗ್ಲಿಷ್ ನಲ್ಲಿ ಡೋಂಟ್ ಲುಕ್ ಎಟ್ ಫೇಸ್, ಲುಕ್ ಎಟ್ ಕ್ಯಾರೆಕ್ಟರ್ ಅಂತ ಹೇಳಿರೋದು. ಗಮನ ಇಟ್ಟು ಕೇಳು. 2009 ನಡೆದ ಕಾರ್ಯಕ್ರಮ ಒಂದರಲ್ಲಿ ಈ ಸ್ವೀಪ್ ನ ಕಲ್ಪನೆಯ ಬೀಜಾಂಕುರ ಆಯಿತು, ಆಮೇಲೆ ಅದು ಅಸ್ತಿತ್ವಕ್ಕೆ ಬಂತು. ಆದ್ರೆ ವಾಸ್ತವವಾಗಿ ಇದರ ಕಥೆ ಬಹಳ ಹಿಂದಿನಿಂದಲೇ ಆರಂಭ ಆಗಿದೆ. ಅದು ಹೇಗೆ ಅಂಕಲ್? ನೋಡು ಭಾರತಿ, ಯಾವುದೇ ವಿಷಯ ಮೊದಲು ಕಾಲ್ಪನಿಕವಾಗಿ ರೂಪುಗೊಳ್ಳುತ್ತೆ, ಆಮೇಲೆ ಅಸ್ತಿತ್ವಕ್ಕೆ ಬರುತ್ತೆ ಅಲ್ವಾ? ಹೌದೌದು. ಹಾಗೆ ಸ್ವೀಪ್ ಸಹ. ನಮ್ಗೆಲ್ಲ ತಿಳಿದಿರೋ ಹಾಗೆ ಚುನಾವಣಾ ಆಯೋಗ ಚುನಾವಣೆಗಳನ್ನ ನಡೆಸೋದ್ರ ಜೊತೆಗೆ ಚುನಾವಣಾ ಸಂಬಂಧಿತ ಎಲ್ಲಾ ಅಂಶಗಳ ಬಗ್ಗೆನೂ ಗಮನ ಹರಿಸುತ್ತೆ, ಹೌದಲ್ವಾ? ಹಾಗಾಗಿ ಪ್ರತ್ಯೇಕ ಚುನಾವಣೆಗಳ ವಿಶ್ಲೇಷಣೆ ಮೂಲಕ ಯಾವುದೇ ಚುನಾವಣೆ ಇರಲಿ, ಸುಮಾರು 50-60% ಮಾತ್ರ ಮತದಾನ ಆಗ್ತಾ ಇದೆ ಅನ್ನೋ ವಿಷಯ ಚುನಾವಣಾ ಆಯೋಗದ ಗಮನಕ್ಕೆ ಬಂತು. ಆದ್ರೆ 100 ಕೇವಲ 50-60% ಮತದಾರರು ಮಾತ್ರ ತಮ್ಮ ಮತ ಚಲಾಯಿಸ್ತಾ ಇದ್ರು. ಅಷ್ಟೇ ಅಲ್ಲ, ಮತದಾರರ ಪಟ್ಟಿಯಲ್ಲಿ ಸಹ ಎಲ್ಲರೂ ನೋಂದಾಯಿಸಿಕೊಳ್ತಾನೆ ಇರಲಿಲ್ಲ, ಅದನ್ನೂ ಚುನಾವಣಾ ಆಯೋಗ ಗಮನಿಸ್ತು. ಅಂದ್ರೆ ಪ್ರಜಾಪ್ರಭುತ್ವದ ಈ ಮಹತ್ವದ ಪ್ರಕ್ರಿಯೆಯಲ್ಲಿ ಪ್ರಜೆಗಳ ಭಾಗವಹಿಸುವಿಕೆ ಕಡಿಮೆ ಅಂತ ಆಯ್ತು ಅಲ್ವಾ? ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ಬಹಳ ಅಪಾಯಕಾರಿ ಬೆಳವಣಿಗೆ. ಹಾಗಾದ್ರೆ ಅಂಕಲ್, ಈ ಅಪಾಯನ ನಿವಾರಿಸೋದಕ್ಕಾಗಿನೇ ಸ್ವೀಪ್ ಬಂತ? ಹೌದು, ಖಂಡಿತ ಹೌದು. ಈ ಸಮಸ್ಯೆ ಪರಿಹಾರ ಆಗಬೇಕು ಅಂತಂದ್ರೆ ಜನರಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲೇಬೇಕು ಅಂತ ಚುನಾವಣಾ ಆಯೋಗ ನಿರ್ಧಾರ ಮಾಡಿತು. ಪ್ರಜಾಪ್ರಭುತ್ವ ಅನ್ನೋದು ಜನರ ಪಾಲಿಗೆ ಅದೆಷ್ಟು ಮಹತ್ವದ್ದು ಅನ್ನೋದ್ರ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸಿ ಹೇಳೋದಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಆರಂಭಿಸಿತು. ಚುನಾವಣಾ ಆಯೋಗದ ಈ ನಿರ್ಧಾರನೇ 2009 ಸ್ವೀಪ್ನ ಮೂಲಕ ಅಸ್ತಿತ್ವಕ್ಕೆ ಬಂತು. ಮತ್ತೆ ಮೊತ್ತ ಮೊದಲ ಬಾರಿಗೆ ಜಾರ್ಖಂಡ್ನ ಚುನಾವಣೆಯಲ್ಲಿ ಈ ಸ್ವೀಪ್ ಕಾರ್ಯರೂಪಕ್ಕೆ ಬಂತು. ಫಲಿತಾಂಶ ಬಹಳ ಪರಿಣಾಮಕಾರಿಯಾಗಿತ್ತು. ಹಾಗಾಗಿ ಈ ಕಾರ್ಯಕ್ರಮನ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದ ಚುನಾವಣೆಗಳಲ್ಲಿ ಸಹ ಪ್ರಯೋಗಿಸಿದ್ರು. ಕಲ್ಪನಾ, ಸಮಯ ಸಂದರ್ಭಗಳಿಗೆ ತಕ್ಕ ಹಾಗೆ ಸ್ವೀಪ್ನ ಕಾರ್ಯಕ್ರಮಗಳಲ್ಲಿ ಅಗತ್ಯ ಬದಲಾವಣೆಗಳನ್ನು ತರಲಾಯಿತು. ಮತದಾನಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳ ಬಗ್ಗೆ ಜನಕ್ಕೆ ತಿಳುವಳಿಕೆ ಮೂಡಿಸಿ ಅವರುಗಳು ಉತ್ಸಾಹದಿಂದ ಚುನಾವಣೆಯಲ್ಲಿ ಭಾಗವಹಿಸೋ ಹಾಗೆ ಮಾಡಲಾಯಿತು. ಭಾರತಿ, ಹಾಗಾದ್ರೆ ಅಂಕಲ್, ನನಗೆ ಇದೇ ವಿಷಯದಲ್ಲಿ ಸಹಾಯ ಒಂದು ಮಾಡ್ತೀರಾ? ಓಹೋ, ಏನಪ್ಪ ಅದು, ಏನ್ ಸಹಾಯ ಬೇಕು? ಈ ನನ್ನ ಕಸಿನ್ ಇದಾನಲ್ಲ, ಅವನಿಗೆ ಈ ಎಲ್ಲ ವಿಷಯನ ನೀವು ಮನದಟ್ಟು ಮಾಡಿಸ್ತೀರಾ? ಆವಾಗಾದ್ರೂ ಅವನ್ ತನ್ನ ವೋಟರ್ ಐಡಿ ಕಾರ್ಡ್ ಮಾಡಿಸಿ ಮುಂದಿನ ಚುನಾವಣೆಯಲ್ಲಿ ಉತ್ಸಾಹದಿಂದ ಓಟ್ ಹಾಕ್ಲಿ. ನಾನೇನು ಮನದಟ್ಟು ಮಾಡೋದ್ ಬೇಕಿಲ್ಲ. ಈ ಹಾಡ್ ನೀನು ಕೇಳು, ನಿನ್ ಕಸಿನ್ಗೂ ಕೇಳಿಸು, ನಿನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಸರಿ ಅಂಕಲ್. ಅಧಿಕಾರ ಹಮಾರ ವೋಟ್ ಡಾಲನಾ ನಾ ಕೋಈ ಮಜಬೂರಿ ಹೈ, 18 ವರ್ಷ ಹೋನೆ ಪರ ಪಂಜೀಕರಣ ಜರೂರಿ ಹೈ, ಫಾರಂ ಚೆ ಭರ ಕರ ದೇನಾ ಬಿಎಲ್ಓ ಇಆರ್ಓ ಕೋ ಯಹೀ ಸೂಚನಾ ದೇನಾ ತುಮ್ ದೋಸ್ತ ರಿಲೇಟಿವ್ ಯಾರೋ ಕೋ ಹಮ್ ಭಾರತ್ ಕೆ ಮತದಾತಾ. ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ವಿಷಯವನ್ನು ಕೂಡ ಸಾಮಾನ್ಯ ಜನರಿಗೆ ತಲುಪಿಸುವ ಸಲುವಾಗಿ ಚುನಾವಣಾ ಆಯೋಗ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲಿ ಸ್ವೀಪ್ ಸಹ ಒಂದು. ಕೇಳಿದ್ರೆ ನೀವೆಲ್ಲರೂ ಕೂಡ ಸ್ವೀಪ್ನ ಬಗ್ಗೆ ತಿಳಿದುಕೊಳ್ಳೋದ್ರ ಜೊತೆಗೆ ನಿಮ್ಮ ಸುತ್ತಮುತ್ತಲಿನ ಜನಕ್ಕೂ ಕೂಡ ಸ್ವೀಪ್ ಬಗ್ಗೆ ಜಾಗರೂಕತೆ ಮೂಡಿಸಬೇಕೆನ್ನುವುದೇ ಚುನಾವಣಾ ಆಯೋಗದ ಕಳಕಳಿ. ಹಾಗಾದ್ರೆ ಬನ್ನಿ, ಈಗ ಸ್ವೀಪ್ ಕಾರ್ಯಕ್ರಮದ ನಿರ್ದೇಶಕರಾದ ಸಂತೋಷ್ ಅಜ್ಮೇರಾ ಅವರು ಏನ್ ಹೇಳ್ತಾರೆ ಕೇಳೋಣ. ಸ್ವೀಪ್ ಯಾನೆಕೆ ಸಿಸ್ಟಮ್ಯಾಟಿಕ್ ವೋಟರ್ಸ್ ಎಜುಕೇಶನ್ ಅಂಡ್ ಇಲೆಕ್ಟೋರಲ್ ಪಾರ್ಟಿಸಿಪೇಶನ್ ಯಹ ಭಾರತ್ ಕೆ ಮತದಾತಾ ಜಾಗರೂಕತಾ ಫೈಲಾನೆ ಔರ್ ಮತದಾತಾ ಸಾಕ್ಷರತಾ ಕೋ ಬಡಾವಾ ದೇನೆ ಕೆ ಲಿಯೆ ಭಾರತ್ ನಿರ್ವಾಚನ ಆಯೋಗ ಕಿ ಏಕ್ ಪ್ರಮುಖ ಪಹಲ್ ಹೈ. ಇಟ್ಸ್ ಆನ್ ಇಂಪಾರ್ಟೆಂಟ್ ಅಂಡ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಫ್ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸ್ವೀಪ್ ಕಾ ಲಕ್ಷ್ಯ ಪ್ರತ್ಯೇಕ ನಾಗರಿಕ ಕೋ ಮತದಾತಾ ಕೆ ರೂಪ ಮೇ ರಿಜಿಸ್ಟರ್ ಯಾನೆ ಕಿ ಹರ್ ಎಲಿಜಿಬಲ್ ಸಿಟಿಜನ್ ಜೊ 18 ಸಾಲ ಕಾ ಹೋ ಚುಕಾ ಹೈ ಯಾ ಹೋನೆ ವಾಲಾ ಹೈ ಉನ್ನೆ ವೋಟರ್ ಬನಾನಾ ಔರ್ ಉನ್ನೆ ಪೂರಿ ತರಹ ಇನ್ಫಾರ್ಮ್ಡ್ ಎಜುಕೇಟ್ ಅಂಡ್ ಫ್ಯಾಸಿಲಿಟೇಟ್ ಕರ್ನಾ ತಾಕಿ ವೇ ಸಕ್ಷಮ್ ಔರ್ ಸಶಕ್ತ ವೋಟರ್ ಬನ್ ಅಪ್ನಾ ವೋಟಿಂಗ್ ಕಾ ಅಧಿಕಾರ ಪೂರಿ ತರಹ ನಿಭಾಯೆ. ಸ್ವೀಪ್ ಕೈ ವೋಟರ್ ಎಜುಕೇಶನ್ ರಿಲೇಟೆಡ್ ಆಡಿಯೋ ವಿಜುವಲ್ ಅಂಡ್ ಮಲ್ಟಿಮೀಡಿಯಾ ಕಾಂಟೆಂಟ್ ವಿಭಿನ್ನ ಮಾಧ್ಯಮೋ ದ್ವಾರಾ ಹರ್ ವೋಟರ್ ತಕ್ ಪಹುಚಾತಾ ಹೈ ಸೋ ದಟ್ ವೋಟರ್ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಿ ಹರ್ ಇನಿಶಿಯೇಟಿವ್ ಔರ್ ಆಕ್ಟಿವಿಟೀಸ್ ಸೇ ಅವಗತ ರಹೆ. ಹಮಾರೇ ರೀಸೆಂಟ್ ಇನಿಶಿಯೇಟಿವ್ಸ್ ಜೈಸೆ ಕಿ ಮತದಾತಾ ಜಂಕ್ಷನ್ ಪ್ರೋಗ್ರಾಮ್ ಜೋ ಆಪ್ ಸಬ್ ಲೋಗ್ ಸುನ್ ರಹೆ ಹೈ ಯಾ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಾ ಜೋ ರೀಸೆಂಟ್ಲಿ ಲಾಂಚ್ ಹುವಾ ಅವರ್ ಸಾಂಗ್ ಮೈ ಭಾರತ್ ಹೂ ಹಮ್ ಭಾರತ್ ಕೆ ಮತದಾತಾ ಹೈ ಯಾ ನ್ಯಾಷನಲ್ ವೋಟರ್ಸ್ ಡೇ. ಆಲ್ ದೀಸ್ ಪ್ರೋಗ್ರಾಮ್ಸ್ ಅಂಡ್ ಇನಿಶಿಯೇಟಿವ್ಸ್ ಹ್ಯಾವ್ ರಿಸೀವ್ಡ್ ಅ ಗ್ರೇಟ್ ರಿಸ್ಪಾನ್ಸ್ ಫ್ರಮ್ ಆಲ್ ಅವರ್ ವೋಟರ್ಸ್. ಮೈ ಆಪ್ ಸಭಿ ಕೋ ಆಲ್ ಇಂಡಿಯಾ ರೇಡಿಯೋ ಕೆ ಮಾಧ್ಯಮ ಕಿ ಓರ್ ಸೆ ಅಪೀಲ್ ಕರ್ತಾ ಹೂ ಕಿ ಬಡ್ ಚಡ್ ಕರ್ ಇಲೆಕ್ಷನ್ ಮೇ ಹಿಸ್ಸಾ ಲೇ ಕ್ಯೂಂಕಿ ದೇರ್ ಇಸ್ ನಥಿಂಗ್ ಲೈಕ್ ವೋಟಿಂಗ್ ಅಂಡ್ ಯು ಮಸ್ಟ್ ವೋಟ್ ಫಾರ್ ಶೋರ್. ಕೇಳುಗರೆ, ಸ್ವೀಪ್ನ ನಿರ್ದೇಶಕರಾದ ಸಂತೋಷ್ ಅಜ್ಮೇರಾ ಅವರು ಸ್ವೀಪ್ನ ಬಗ್ಗೆ ಸವಿಸ್ತಾರವಾಗಿ ಈಗ ತಿಳಿಸಿಕೊಟ್ಟಿದ್ದಾರೆ. ಕೇಳುಗರೆ, ಈಗಲೂ ನಿಮ್ಮ ಮನಸ್ಸಿನಲ್ಲಿ ಸ್ವೀಪ್ನ ಕುರಿತು ಯಾವುದೇ ಪ್ರಶ್ನೆಗಳಿದ್ರೆ ಪೆನ್ನು ಪೇಪರ್ ತೆಗೆದುಕೊಂಡು ಸ್ವೀಪ್ನ ವಿಳಾಸ ನೋಟ್ ಮಾಡಿಕೊಳ್ಳಿ, ನೇರವಾಗಿ ಸ್ವೀಪ್ ಅನ್ನು ಸಂಪರ್ಕಿಸಿ ಉತ್ತರವನ್ನು ಪಡೆದುಕೊಳ್ಳಬಹುದು. ನಮ್ಮ ಸ್ವೀಪ್ನ ವೆಬ್ಸೈಟ್ ವಿಳಾಸ ecisweep.nic.in ಮತ್ತು ಅಂಚೆ ವಿಳಾಸ ಭಾರತ್ ನಿರ್ವಾಚನ್ ಆಯೋಗ್, ನಿರ್ವಾಚನ್ ಸದನ್, ಅಶೋಕ ರೋಡ್, ನ್ಯೂ ಡೆಲ್ಲಿ 110001. ಈಗ ನಮ್ಮ ಶ್ರೋತೃಗಳೊಬ್ಬರು ಒಂದು ರೆಕಾರ್ಡಿಂಗ್ ಕಳಿಸಿದ್ದಾರೆ, ಅದನ್ನ ಕೇಳೋಣ, ಬನ್ನಿ. ಮೈಂ ಮಧ್ಯಪ್ರದೇಶ ಜಿಲ್ಲಾ ನರಸಿಂಗ್ಪುರ್ ತಹಸೀಲ್ ಗೋಟ್ರಿ ಗಾಂವ್ ಕೆ ಗ್ರಾಮ ಕರತ್ಬೀಲ್ ಸೇ ಕಮಲೇಶ್ ಕಾ ಹಾರ್. ಮತದಾತಾ ಜಂಕ್ಷನ್ ಕಾರ್ಯಕ್ರಮ ಸುನ್ತಾ ಹೂ, ಬಹುತ್ ಹೀ ಅಚ್ಛಾ ಲಗ್ತಾ ಹೈ. ಮೇರಿ ಏಕ್ ರಚನಾ ಹೈ, ಹಮಾರಾ ಲೋಕತಂತ್ರ ಸಬ್ಸೇ ಮಹಾನ್ ಮತದಾನ ಹೈ, ಮತದಾತಾ ಕಾ ಅಭಿಮಾನ್. ಸಭಿ ಮತದಾತಾ ರಖನಾ ಸದಾ ಧ್ಯಾನ್, ಸಹಿ ವಕ್ತ ಪರ್ ಕರೆ ಹರ್ ಬಾರ್ ಮತದಾನ್. ಲೋಕತಂತ್ರ ಕಿ ಆನ್ ವಾನ್ ತಾನ್, निडर और निर्भीकता के साथ करें सदा मतदान। हमारा लोकतंत्र है दुनिया में सबसे महान। धन्यवाद, बहुत बहुत। ಭಾರತೀ, ಇದೀಗ ಮತದಾತಾ ಜಂಕ್ಷನ್ ನ ಸ್ವೀಟ್ ಡಿಶ್ ಅಂದ್ರೆ ಕ್ವಿಜ್ ನ ವಿಜೇತರ ಹೆಸರನ್ನ ಘೋಷಿಸುವಂತ ಸಮಯ. ಅಂದ್ಹಾಗೆ ಕಳೆದ ವಾರದ ಪ್ರಶ್ನೆ ಏನಿತ್ತು ಭಾರತಿ? ಕಳೆದ ವಾರದ ಪ್ರಶ್ನೆ ಭಾರತದ ಪ್ರಥಮ ಚುನಾವಣಾ ಆಯುಕ್ತರು ಯಾರು ಅಂತ ಕೇಳಿದ್ವಿ. ಇದಕ್ಕೆ ಸರಿಯಾದಂತ ಉತ್ತರ ಶ್ರೀ ಸುಕುಮಾರ್ ಸೇನ್. ನಮ್ಮ ಅದೃಷ್ಟಶಾಲಿ ವಿಜೇತರು ಯೋಗೇಶ್ ಠಾಕೂರ್, ಕುಟಲ್ ಕಮೈಹರಿ ಗ್ರಾಮ, ಮಂಡಿ ಜಿಲ್ಲೆ, ಹಿಮಾಚಲ ಪ್ರದೇಶ. ಬಹುಮಾನ ವಿಜೇತರಿಗೆ ಹಾರ್ದಿಕ ಅಭಿನಂದನೆಗಳು. ಭಾರತ ಚುನಾವಣಾ ಆಯೋಗದ ವತಿಯಿಂದ ಪುರಸ್ಕಾರವನ್ನು ನೀವು ಕೊಟ್ಟ ವಿಳಾಸಕ್ಕೆ ಶೀಘ್ರದಲ್ಲೇ ತಲುಪಿಸಲಾಗುತ್ತೆ. ಭಾರತಿ, ಈ ವಾರದ ಪ್ರಶ್ನೆ ಕೇಳುವಂತ ಸಮಯ ಅಲ್ವಾ ಇದು? ಖಂಡಿತ, ಪ್ರಶ್ನೆ ಕೇಳು ಭಾರತ್. ಹಾಗಾದ್ರೆ ನೋಟ್ ಮಾಡ್ಕೊಳ್ಳಿ, ಈ ವಾರದ ಪ್ರಶ್ನೆ ಸ್ವೀಪ್ ನ ಫುಲ್ ಫಾರ್ಮ್ ಅಥವಾ ವಿಸ್ತೃತ ರೂಪ ಏನು ಅಂತ. ಪ್ರಶ್ನೆ ಮತ್ತೊಮ್ಮೆ ಕೇಳಿ, ಸ್ವೀಪ್ ನ ಫುಲ್ ಫಾರ್ಮ್ ಅಂದರೆ ವಿಸ್ತೃತ ರೂಪ ಏನು? ಕೇಳಿದ್ರೆ ಉತ್ತರ ಕಳಿಸುವಾಗ ನಿಮ್ಮ ಹೆಸರು ಮತ್ತು ವಿಳಾಸವನ್ನ ಸ್ಪಷ್ಟವಾಗಿ ಬರೆಯಿರಿ. ಅಪೂರ್ಣವಾದಂತಹ ಹೆಸರು, ಅಸ್ಪಷ್ಟ ವಿಳಾಸದ ಕಾರಣದಿಂದ ಸರಿಯುತ್ತರ ನೀಡಿ ವಿಜೇತರ ಆದರೂ ಕೂಡ ಕೆಲವು ಕೇಳಿದರೆ